ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ವಿಶ್ವ ಪಾರ್ಶ್ವವಾಯು ದಿನ, ಆರೋಗ್ಯ ಜಾಗೃತಿಗೆ ಸಚಿವ ಡಾ ಕೆ ಸುಧಾಕರ್ ಕರೆ. ಹಾನಗಲ್ ಸಿಂಧಗಿ ವಿಧಾನಸಭಾ ಉಪಚುನಾವಣೆ ಬಿರುಸುಗೊಂಡ ಪ್ರಚಾರ. ಮತ್ತು ಕೊಡಗಿನ ತಲಕಾವೇರಿಯಲ್ಲಿ ತೀರ್ಥೋದ್ಭವ, ಸಾವಿರಾರು ಭಕ್ತರು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ ಮೀಡಿಯಂ ವೇವ್ ಉತ್ತರ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ. ಮಸ್ಕಿ ತಾಲೂಕಿನ ಕುಣಿಕೆಲ್ಲೂರು ಗ್ರಾಮದ ಬಸಪ್ಪ ಅವರ ದ್ರಾಕ್ಷಿ ಮತ್ತು ಸಮಗ್ರ ಬೇಸಾಯದ ಅನುಭವಗಳು, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ನಂತರ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ಮಲ್ಲಮ್ಮ ಹಾಗೂ ಲಚ್ಚಮ್ಮವ ಅವರಿಂದ ಸಂಪ್ರದಾಯ ಪದಗಳನ್ನು. ಮಣಪುರಂ ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆಗೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನು ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800420. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಮಸ್ಕಿ ತಾಲೂಕಿನ ಕುಣಿಕೆಲ್ಲೂರು ಗ್ರಾಮದ ಬಸಪ್ಪ ಅವರ ದ್ರಾಕ್ಷಿ ಮತ್ತು ಸಮಗ್ರ ಬೇಸಾಯದ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು, ಪ್ರಗತಿಪರ ರೈತರು, ಮುಖ್ಯವಾಗಿ ಸಮಗ್ರ ಬೇಸಾಯವನ್ನು ಮಾಡುವಂಥ ರೈತರು, ಸಣ್ಣ ರೈತರು ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ರೈತರು ಭಾಳಷ್ಟು ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ತೋಟಗಾರಿಕೆ ಬೆಳೆಗಳನ್ನು ಹಾಕಿ ಅಲ್ಲಲ್ಲಿ ಒಂದು ವಾಣಿಜ್ಯ ದೃಷ್ಟಿಯಿಂದ ಕೃಷಿಯನ್ನು ಮಾಡೋರಿದ್ದಾರೆ. ಆದರೆ ಇರುವಂತಹ ಕಡಿಮೆ ಭೂಮಿಯಲ್ಲಿ ಸಮಗ್ರ ಕೃಷಿಯನ್ನು ಮಾಡಿ ಭಾಳಷ್ಟು ಬೇರೆ ಬೇರೆ ಉದ್ಯೋಗಗಳನ್ನು ಮಾಡಿ ಪೂರಕ ವೃತ್ತಿಯನ್ನು ಮಾಡಿ ವೈವಿಧ್ಯಮಯ ಬೆಳೆಯನ್ನು ಮಾಡಿ ಪ್ರಯೋಗ ಕಂಡಂತಹ ರೈತರು, ಸಣ್ಣ ರೈತರು ಕೂಡ ನಮ್ಮಲ್ಲಿ ಭಾಳ ಜನ ಇದ್ದಾರೆ. ಮುಖ್ಯವಾಗಿ ಇಂಥದ್ರಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಸ್ಕಿ ತಾಲೂಕಿನ ಕುಣಿಕೆಲ್ಲೂರು ಗ್ರಾಮದ ಬಸಪ್ಪ ಅಂಥೇಳಿ, ಬಸಪ್ಪ ಹಳ್ಳಿಯವರು, ಸಣ್ಣ ರೈತರು, ಸಮಗ್ರ ಕೃಷಿಯನ್ನು ಮಾಡಿದಂಥವರು. ಇವರ ಬೇಸಾಯದ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಬಸಪ್ಪ ಹಳ್ಳಿಯವರು ದ್ರಾಕ್ಷಿಯನ್ನು ಮಾಡಿಕೊಂಡಿದ್ದಾರೆ, ಆಡು ಸಾಕಾಣಿಕೆ ಇದೆ, ಕುರಿ ಸಾಕಾಣಿಕೆ ಇದೆ, ಜೊತೆಗೆ ತೋಟಗಾರಿಕೆಯ ಬೆಳೆಗಳಿದ್ದಾವೆ, ಹೀಗೆ ಹೈನುಗಾರಿಕೆ ಇದೆ, ಬೇರೆ ಬೇರೆ ರೀತಿಯಾದಂಥ ಒಂದು ಕೃಷಿಯನ್ನು ಮಾಡಿ ತಮ್ಮ ಬದುಕನ್ನು ಮಾಡಿಕೊಂಡಂಥವ್ರು. ಅವ್ರ ಜೊತೆ ಮಾತಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಬಸಪ್ಪ ಹಳ್ಳಿಯವರೇ, ನಿಮಗೆ ಎಷ್ಟು ವರ್ಷ ರೀ ವಯಸ್ಸು? ನಮಗೆ ಸರ್ 53 ಸರ್. 53 ವರ್ಷ. ಅವಾಗಿನ ಕಾಲದಲ್ಲಿ ಏನಾರು ಸಾಲಿಗಿಲಿ ಓದಲಿಲ್ಲ ಸರ್? 4ನೇ ಕ್ಲಾಸ್ ಓದಿ ಸರ್. 4ನೇ ಕ್ಲಾಸ್ ಓದಿ ಒಕ್ಕಲ್ತನ ಮಾಡಕ್ಕೆ ನಿಂತು ಬಿಡ್ರಿ ಸರ್? 4ನೇ ಕ್ಲಾಸ್ ಓದಿ ಬಡತನ ಸರ್, ಹಂಗೆ ಅಲ್ಲೆಲ್ಲೇ ದುಡ್ಕೊಂತ ಹೆಂಗೆ ವ್ಯವಸ್ಥೆ ಮಾಡ್ಕೊಂತ ಬಂದಿ ಸರ್. ಇತ್ತೀಚೆಗೆ ನಮ್ಮ ಕೈ ಮೇಲೆ ವರ್ತನ ಮಾಡ್ಕೊಂಡು ಎಲ್ಲ ಮಾಡ್ಕೊಂತ ಹೊಂಟಿವಿ ಸರ್. ಅವಾಗ ಬಡತನ ಇತ್ತು ಅಂತ ಹೇಳಿದ್ರಲ್ಲ, ಅವಾಗ ನಿಮ್ಗೇನು ಬಡತನ ಇತ್ತು? ಎಲ್ಲ ದುಡ್ಡಿಂದು ಪ್ರಭಾವ, ಊಟದ ಪ್ರಭಾವ, ಮನೆಗೆ ಎಲ್ಲ ಪ್ರಭಾವ, ಎಲ್ಲ ರೀತಿಯಿಂದ ತೊಂದರೆ ಇತ್ತು ಸರ್. ನಾವೇನು ಇತ್ತತ್ತಿ ಕೈಗೆ ಬಂದ ಮ್ಯಾಕೆ ನೀರಾವರಿ ದುಡಿದೀವಿ ಸರ್, ಅದನ್ನು ಮಾಡ್ಕೊಂಡು ಎಲ್ಲ ಮದುವೆ ಮಾಡ್ಕೊಂಡು ಎಲ್ಲ ಅಮಲಿಗೆ ಮಲ್ಲಿ ದುಡಿದೀವಿ ಸರ್. ಒಂದು 6 ವರ್ಷ 7 ವರ್ಷ ಅದನ್ನು ಮಾಡ್ಕೊಂತ ಒಂದು ಬೋರ್ ಹಾಕ್ಸಿದ್ವಿ ಸರ್. ಬೋರ್ಲಿಂದ ಒಂದಿಷ್ಟು ಕುರಿ ಮಾಡ್ಕೊಂಡಿವಿ ಸರ್. ಕುರಿಲಿಂದ ನಮ್ಮ ಮಗ ಕುರಿಕಾಯಿ ಆಗತ್ತೆನ. ಆಮ್ಯಾಕೆ ನಾವು ಈಗ ಬೋರ್ ಹಾಕ್ಸಿದ ಮ್ಯಾಕೆ ಅಂಥವು ಇಂಥವು ಬೆಳ್ಕೊಂತ ಹೊಂಟಿದ್ದೀವಿ ಸರ್. ಉಳ್ಳಾಗಡ್ಡಿ, ಶೇಂಗಾ, ಸೂರ್ಯಪಾನ ಇಂಥವು ಬೆಳ್ಕೊಂತ ಹೊಂಟಿದ್ವಿ. ಕಲ್ಲಂಗಡಿ ಇವನು ಬೆಳ್ಕೊಂತ ಹೊಂಟಿದ್ವಿ. ಹಂಗೆ ನೋಡ್ತಾ ನೋಡ್ತಾ ನಾವು ಸ್ವಲ್ಪ ಹಂಗೆ ಹೊರಗೆ ಹೋದಲ್ಲಿ ಅಡ್ಡಾಡಕ್ಕೆ ಹೋದಲ್ಲಿ ಸರ್ ದ್ರಾಕ್ಷಿ ಮನಸ್ಸಾಯ್ತು, ದ್ರಾಕ್ಷಿ ಮಾಡಿವಿ ಸರ್. ನಿಮ್ಮ ತಂದೆಯವ್ರ ಆಸ್ತಿ ನಿಮಗೆ ಎಷ್ಟಿತ್ತು ಸರ್? ತಂದೆಯವ್ರ ಆಸ್ತಿ 8 ಎಕರೆ ಇತ್ತು ಸರ್. 4 ಮಂದಿ ಇದ್ದೀವಿ ಅಣ್ಣ ತಮ್ಮರು ನಾವು. 4 ಎಕರೆ 4 ಜನ ಅಣ್ಣ ತಮ್ಮಂದ್ರು 8 ಎಕರೆ ಭೂಮಿ, 2 ಎಕರೆ ಬಂತು ಸರ್. ನಾವು ಕಲ್ತಿದ್ದಾಗ ಸರ್ 9 ಎಕರೆ ತಗೊಂಡಿದ್ದೀವಿ ಸರ್. 4 ಮಂದಿ ಕಲ್ತಿದ್ದಾಗ ಮತ್ತೆ ಬೇರೆ ಆದ ನಂತರ 5 ಎಕರೆ ತಗೊಂಡಿವಿ ಸರ್. ಅಣ್ಣ ತಮ್ಮರು ಕೂಡಿದ್ದಾಗ 9 ಎಕರೆ ತಗೊಂಡ್ರಿ. ನೀವು ಬೇರೆ ಆಗಿ ಡಿವೈಡ್ ಮೇಲೆ ನಿಮ್ಮ ಕೈ ಮೇಲೆ 5 ಎಕರೆ ತಗೊಂಡಿವಿ. 5 ಎಕರೆ ತಗೊಂಡ್ರಿ. ಹಾಂ, 5 ಎಕರೆ ಖರೀದಿ ಮಾಡ್ಬೇಕಪ್ಪ ಅಂತಂದ್ರೆ ಸಾಮಾನ್ಯ ಅಲ್ಲ, ಭಾಳ ಕಷ್ಟಪಡ್ಬೇಕಾಗ್ತದೆ, ರೊಕ್ಕನೂ ಮಾಡ್ಬೇಕಾಗ್ತದೆ. ಇದಕ್ಕೆ ಹೆಂಗೆ ಪ್ಲಾನ್ ಮಾಡಿದ್ರಿ, ನಿಮ್ಗೆ ಹೆಂಗೆ ಸಾಥ್ ಕೊಡ್ತೀವಿ ಸರ? ನಾವು ಅಮಲಿ ಮಾಡ್ಕೊಂತ ಕುರಿ ಏನು ಮಾಡಿದ್ವಿ ಸರ್, ಕುರಿ ಮಾಡಿದ್ವಲ್ಲ ಸರ್, ಕುರಿಲಿಂದನ ನಾವಿಷ್ಟು ಅಲ್ಲಿಷ್ಟು ಅಲ್ಲಿಷ್ಟು ದುಡ್ಕೊಂತ ನಮ್ಮ ಮಗ ಕುರಿ ಕಾಯ್ಕೊಂತ ಬಂದ ಸರ್. ಕುರಿಲಿಂದನ ಎಲ್ಲ ಇದಷ್ಟು ಮಾಡ್ಕೊಂಡಿವಿ ಸರ್. ನಮ್ಗೆ ಎಲ್ಲ ಆಗ್ಬೇಕಾದ್ರೆ ಕುರಿಲಿಂದನ. ಅಂದ್ರೆ ನೀವು ಹಮಾಲಿ ಮಾಡ್ಬೇಕಪ್ಪ ಅಂದ್ರೆ ಮೊದಲು ಹೋಗ್ತಿದ್ರ ಸರ್? ನಾವು ಅಮಾಲಿ ಸಿನ್ನೂರು ಮಾಡಿವಿ ಸರ್, ಲಿಂಗ್ಸೂರು ಮಾಡೀವಿ, ಸಿರುಗುಪ್ಪ ಮಾಡೀವಿ, ಉಣಚಿಗೆ ಮಾಡೀವಿ, ಕಾಟಿಗೆ ಮಾಡೀವಿ, ಇಷ್ಟು ಎಲ್ಲ ಅಡ್ಡಾಡಿ ಮಾಡೀವಿ ಸರ್. ನಾವು ಅಮಾಲಿ ಅಂತಂದ್ರೆ ಬಾಂಬೆ ನೆಟ್ಟು ದೊಡ್ಡ ಲಾರಿಗಳನ್ನು ಭತ್ತ ಹಾಕೋದು. ನಾವು 4 ವರ್ಷ ಸರ್ ಲಾರಿ ಅಮಾಲಿ ಮಾಡೀವಿ, ಬಾಂಬೆ ನೆಟ್ಟು ಹಾಕಿವಿ ಸರ್, ಲಾರಿ ಲೋಡ್ ಮಾಡೀವಿ. 3 ವರ್ಷ ಸಿನ್ನೂರಲ್ಲಿ ಸುಬ್ಬರಾಮನ್ ಮಿಲ್ಲಿನಲ್ಲಿ ಸರ್ ಪ್ಲಾಟ್ನೇ ಮಾಡೀವಿ ಸರ್. ಅಮಾಲಿ ಮಾಡ್ಬೇಕಪ್ಪ ಅಂದ್ರೆ ಸತ್ತು ಬಾಳ್ಬೇಕು. ಏ ಬೇಕ್ರಿ ಸರ್ ಅದು. ಮತ್ತೆ ಅಮಾಲಿ ಮುಂಜಾನೆ ನಿಂತೀವಿ ಅಂದ್ರೆ ಸಾಯಂಕಾಲ ತನಕ ಕೆಲಸ ಇರ್ತಾರೆ, ಸಿಜಾನ್ದಾಗ ಪುರ್ಸತಿ ಇರಲ್ಲ ಸರ್. ಮೊಣಕಾಲು ಕಟ್ಟಿರ್ಬೇಕು ಅದಕ್ಕೆ. ಹಾಂ ಹೌದು ಹೌದು ಸರ್. ಬಾಂಬೆನ ಹೊಡಿಬೇಕಪ್ಪ ಅಂತ ಹೇಗೆಲ್ಲ ಹೊಯ್ಯಂತಪ್ಪ ಅಂತ ಚೀಲ ತಂತಾನೆ ಕರೆಕ್ಟ್ ಆ ಪಾಯಿಂಟಿಗೆ ಕುಂದ್ರಬೇಕು. ಹೌದು ಸರ್, ಚೀಲ ಹೋಗಿ ಹೋಗದ್ಮ್ಯಾಕೆ ಅದನ್ನ ಇಟ್ಟಿಗೆ ಕುಂದ್ರಬೇಕು. ಮತ್ತಿಲ್ಲ ಏ ಹಮಾಲ ಅಲ್ಲ ಅಂದ್ಬಿಡ್ತಾರೆ. ಹಂಗಾಯ್ತು ಸರ್. ನೋಡ್ರಿ ಬಸಪ್ಪ ಅವರು ಭಾಳ ಕಷ್ಟದ ಮಾತುಗಳನ್ನ ಹೇಳಿದ್ರಿ. ಅವಾಗಿನ ಕಾಲದಲ್ಲಿ ಏನು ಸಮಸ್ಯೆ ಇತ್ತು, ಊಟದ ಸಮಸ್ಯೆ ಇತ್ತು, ದುಡ್ಡಿನ ಸಮಸ್ಯೆ ಇತ್ತು ಅಂತ ಹೇಳಿದ್ರಿ. ಮತ್ತೆ ಈಗ ಭಾಳಷ್ಟು ಚಂದ ನಕ್ಕಂತ ಮಾತಾಡ್ಕತ್ತೀರಿ ನಮ್ಮ ಜೊತೆ, ಅದು ಭಾಳ ಸಂತೋಷದ ವಿಷಯ. ಹಿಂಗೆ ಬದಲಾಗ್ಬೇಕು ರೈತರು. ಆಮೇಲೆ ನೀವು ಅಣ್ಣ ತಮ್ಮರು ಬೇರೆ ಆದಮೇಲೆ 5 ಎಕರೆ ಭೂಮಿ ಖರೀದಿ ಮಾಡಿದಿರಿ. ಏನೇನು ಹಾಕೊಂಡ್ರಿ ಸದ್ಯ ಭೂಮಿಗೆ? ಭೂಮಿ ಸರ್ ಒಂದು 2 ಎಕರೆ ಬೇಸಾಯ, ಒಣ ಬೇಸಾಯಿ ಸರ್ ಎಳ್ಳು ಹಾಕಿದ್ವಿ. ಎಳ್ಳು ತಕ್ಕಂಥ ತೊಗರಿ ಐತಿ ಸರ್ ಅದ್ರಾಗ. ಎರಿಗೆ ಸರ್ ನಮ್ಮಲ್ಲಿ 1 ಪೀಕ ಬಿತ್ತಾರೆ ನಮ್ಮ ಅಡವಿ. ಎರಿ ಕಡಲೆ ಹಾಕ್ತೀವಿ ಸರ್, ಎರಿ ಕಡಲೆ ಹಾಕ್ತೀವಿ. ಇದೇನು ತೋಟದಾಗ ಸರ್ ನಾವು ಹಂಗೆ ಉಳ್ದದ್ದು 1 ಎಕರೆ ಕಾಯಿಪಲ್ಲೆ ಮಾಡ್ಕೊಂತೀವಿ. ಇಷ್ಟು ಬಣಿವೆ ಅದಾವ, ಮನೆ ಅದಾವ, ಎಲ್ಲ ಅಷ್ಟು ಐತಿ ಸರ್. 1 ಎಕರೆ ದ್ರಾಕ್ಷಿ ಐತಿ ಸರ್, ಉಳ್ದದ್ದು ಏನೇನೋ ಕಾಯಿಪಲ್ಲೆ ಮಾಡ್ಕೊಂತ ಹೋದ್ವು ಸರ್. ಅಂತಂದ್ರೆ ಈಗ ನೀವು ತೊಗರಿಯಾಗ ಎಳ್ಳು ಹಾಕಿದ್ರ? ಹಾಂ ಎಳ್ಳು ಹಾಕಿದ್ದೀವಿ ಸರ್, ಎಳ್ಳು ಹಾಕಿದ್ರು ತೊಗರಿಯಾಗ ಎಳ್ಳು. ಆರೆಣ್ಣಿಂದ ಎಳ್ಳ? ಹಾಂ ಇಲ್ಲ ಸರ್, ಇವನ್ ಹಾಕಿ ಎಣ್ಣಿನವ ಬಿಳಿ ಎಳ್ಳು ಹಾಕಿದ್ವಿ ಸರ್. ಎಷ್ಟಾತ್ರಿ ಎಳ್ಳು? ಬಿಳಿ ಎಳ್ಳು ಒಂದು 2 ಕ್ವಿಂಟಲ್ ಅದು ಸರ್. ಈಗ ತೊಗರಿ ಚಲೋ ಅದ? ತೊಗರಿ ಚಲೋ ಅದು ಸರ್. ಇಲ್ಲ ಸರ್, 2 ಸಲ ಎಳ್ಳು 1 ಸಲ ತೊಗರಿ ಸರ್. 2 ಸಲ ಎಳ್ಳು 1 ಸಲ ತೊಗರಿ ತೊಗರಿ ಸರ್. ಓಕೆ. ಹೆಂಗ್ರಿ ಜಾಣತನ ಕೃಷಿ ಅಂತಂದ್ರೆ ಅದನ್ನು ಬರ್ತದೆ ಇದನ್ನು ಬರ್ತದೆ, ಅದು ಅಲ್ಪಾವಧಿ ಬೆಳೆ, ಇದು ದೀರ್ಘಾವಧಿ ಬೆಳೆ. ಇದು ದೀರ್ಘಾವಧಿ ಬೆಳೆ ಸರ್. ಏನ್ರಿ ಅದು ಬಂತಂದ್ರೆ ಇದಕ್ಕೆ ಎಣ್ಣೆ ಪಣ್ಣೆ ಹೊಡ್ಕ ನಮ್ಗೆ ಉಳಿತೆ ಅಂತ ಹಾಕಿವಿ ಸರ್. ಕಡ್ಲಿ ಬಿತ್ತಾಕತ್ತೀರಿ? ಹಾಂ ಕಡ್ಲಿ ಹಾಕ್ಬೇಕು ಸರ್, ವರ್ಪ ಆದ್ರೆ ನಾಳೆ ಇವತ್ತು ನಾಳೆ ಹಾಕ್ತು ಸರ್. ಎಲ್ಲ ಬೀಜ ಗೊಬ್ಬರ ರೆಡಿ ಮಾಡ್ಕೊಂಡಿರಿ? ಎಲ್ಲ ರೆಡಿ ಮಾಡಿ ತಂದಿಟ್ಟಿವಿ ಸರ್. ಆಯ್ತು, ಈಗ ಈ ವರ್ಪ ಆದ್ರೆ ಇವತ್ತು ನಾಳೆ ಏರಿ ಬಿತ್ತು ಸರ್. ಈಗ 5 ಎಕರೆ ಹೊಲ ತಗೊಂಡಿವಿ ಅಂತ ಹೇಳಿದ್ರಲ್ಲ, ಅಂತಂದ್ರೆ ಒಕ್ಕಲ್ತನದಲ್ಲಿ ನೌಕರಿ ಮಾಡೋರು, ದೊಡ್ಡ ದೊಡ್ಡ ಡಾಕ್ಟರ್ಗಳು, 1 ಎಕರೆ 2 ಎಕರೆ ಒಂದು ಮನೆ ಕಟ್ಸೋಕ್ಕಾಗಲ್ಲ. 5 ಎಕರೆ ನೀವು ಬೇರೆ ಆದಮೇಲೆ ನಿಮ್ಮ ಹಮಾಲಿ ಮಾಡಿ ನಿಮ್ಮ ಮಗ ಒಂದು ಕುರಿ ಮೇಯಿಸಿ ಖರೀದಿ ಮಾಡಿದ್ರಿ ಭೂಮಿ, ಹೆಂಗೆ ಬಿತ್ತು ಅವಾಗ ಹೆಂಗೆ ದುಡಿದ್ರಿ ನೀವು ಸರ್? ದುಡುಕಿ ಚಲೋ ಇತ್ತು ಸರ್. ದುಡುಕಿ ನಾವು ಮಾಡೋ ಟೈಮ್ನಾಗ ಸರ್ ನಾವು ಹಮಾಲಿ ಮಾಡ್ಬೇಕಾದ್ರೆ ಸರ್ 2,000 2,000 3,000 ಅವಾಗ ದೊಡ್ಡ ಪಗಾರ ಸರ್ ಅದು. ಹಮಾಲಿ ಹಮಾಲಿ ಸರ್ 2,000 3,000 ದುಡಿದು ದೊಡ್ಡ ಪಗಾರ ಸರ್. ಈಗ 1,000 ದುಡಿತಾರೆ ಒಂದೊಂದು ದಿವ್ಸಕ್ಕೆ ಸಂಬಂಧ ಇಲ್ಲ ಸರ್. ನಮ್ಮ ಆಯಿ ಅಮ್ಮಕ್ಕೆ ಇಲ್ಲಿ ಹೊಲ ಮನೆಯಾಗನ ನೋಡ್ಕೊಂಡು ಹೋಗ್ತಿದ್ವಿ, ಹೆಣ್ಮಕ್ಳು ಇಲ್ಲಿ ಮಾಡ್ತಿದ್ರು ಸರ್. ನಮ್ಮ ಮಗ ಕುರಿಲಿಂದನ ನಮ್ಮ ಭಾಳಿ ಸರ್, ಕುರಿಲಿಂದನ ಭಾಳ ಆದದ್ದು, ಕುರಿಲಿಂದನ ಚಲೋ ಆದದ್ದು, ನಾವು ಇಂಪ್ರೂವ್ ಆದದ್ದು ಕುರಿಲಿಂದ ಸರ್. ಹೊಲ ಮನೆಯಾಗ ಸ್ವಲ್ಪ ಅಳ್ತೀವಿ ಸರ್, ಕುರಿಲಿಂದನ ಎಲ್ಲ ಇಂಪ್ರೂವ್ ಆದದ್ದು. ಜೊತೆಗೆ ತಾವೀಗ ಸದ್ಯ ನಾವು ದ್ರಾಕ್ಷಿ ಬಗ್ಗೆ ಮಾತಾಡೋಣ ಮುಖ್ಯವಾಗಿ. ತಾವು ದ್ರಾಕ್ಷಿ ಬಗ್ಗೆ ಈ ರಾಯಚೂರು ಜಿಲ್ಲೆಯಲ್ಲಿ ದ್ರಾಕ್ಷಿ ಭಾಳ ಮಂದಿ ಹಾಕಂಗಿಲ್ಲ, ನಿಮಗೆ ಯಾಕೆ ಒಲವು ಬಂತು ದ್ರಾಕ್ಷಿ ಮಾಡ್ಬೇಕಂತ? ಸರ ನಾವು ಮಾಳಿಂಗ್ರಾಗಿ ಇದ್ದೀವಿ ಸರ್, ಉಲಿಜಂತ್ರಿ ಮಾಳಿಂಗ್ರಾಗಿ. ಅಲ್ಲಿ ಬಿಜಾಪುರ ಡಿಸ್ಟಿಕ್ ಫುಲ್ ದ್ರಾಕ್ಷಿ ಇತ್ತು ಸರ್. ಬೆಳೀತಾರೆ ಆ ಕಡೆ ಬೆಳೀತಾರೆ ಸರ್. ನಮಗೆ ಅದ್ರದ್ದು ಮಾಡ್ಬೇಕಂತ ನಮಗೆ ಅದ್ರ ತಲೆಗೆ ಬಂತು ಸರ್. ನಾವು ಬೆಳೆಮ್ಮ ಬರೀ ಅವರ ಬೆಳೀತಾರೆ ಅಂದ್ರೆ ನಮಗೆ ಬೆಳೆ ಬೆಳೆಗಲ್ಲ ಅಂದ್ರೆ ಹೆಂಗೆ? ನಾವು ಮಾಡಿ ನೋಡಮ್ಮ ಅಂತ ಮನಸ್ಸಾಯ್ತು ಸರ್, ಮಾಡೀವಿ ಸರ್. ನಾವು 1 ಎಕರೆ ಹಾಕ್ರಿ ಸರ್? 1 ಎಕರೆ 10 ಗಂಟೆ ಹಾಕಿ ಸರ್. 1 ಎಕರೆ 10 ಗಂಟೆ ಎಷ್ಟು ಗಿಡ ಕುಂತವ್ರಿ? ಗಿಡ ಹನ್ನೊಂದು ನೂರು ಕುಂತಾವ ಸರ್. ಅಂದರೆ ಎಷ್ಟೆಷ್ಟು ಅಂತರ ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ? ಸಾಲಿಂದ ಸಾಲಿಗೆ ಒಂಬತ್ತು ಫೂಟ್ ಮಾಡ್ಯಾನ ಸರ್ ನಮ್ಗೆ ಅವ ಬಂದು ಮೇಸ್ತ್ರಿ, ಗಿಡದಿಂದ ಗಿಡಕ್ಕೆ ನಾಲ್ಕು ಫೂಟ್ ಮಾಡ್ಯಾನ ಸರ್. ಸಾಲಿನ ಸಾಲಿಗೆ ಒಂಬತ್ತು ಫೂಟು, ಗುಡದಿಂದ ಗಿಡಕ್ಕೆ ನಾಲ್ಕು ಫೂಟು. ಅಂತಂದ್ರೆ ಅದಕ್ಕೆ ಅಂದ್ರ ಅವು ಇವು ಕಲ್ಲು ಹೆಂಗೆ ವ್ಯವಸ್ಥೆ ಸರ್? ಕಲ್ಲು ಮತ್ತು ಇಲ್ಲಿಗೆ ಬಂದು ಬೆಳಕ್ ಸರ್ ಅವು 200 ರೂಪಾಯಿಗೆ ಒಂದು ಕಲ್ಲು ಸರ್, ಕಲ್ಲು ಸರ್. ಮತ್ತು ಎಂಗಲ್ ಗಿಂಗಲ್ ಎಲ್ಲ ಸೇರಿಸಿ ಒಂದು 4 ಲಕ್ಷ ಖರ್ಚು ಬಂದೈತೆ ಸರ್. ಅದು ಎಂಗಲ್ ತಂತಿ ಎಂಗಲು ಮತ್ತು ಕೂಡಿಸೋರಿಗೆ ಜೊತೆಗೆ ಸಸಿ ಸಸಿ ಸರ್, ಸಸಿ ಅತ್ತುಣಿಗೆ ಹೋಗಿ ತಂದಿದ್ವಿ ಸರ್, ಅತ್ತುಣಿಗೆ ಹೋಗಿ ತಂದಿದ್ವಿ ಸಸಿ. ಇಲ್ಲಿ ಬಿಜಾಪುರ ಬಿಜಾಪುರ ಸಿಗಲ್ತಾರ ಸರ್, ನಾವು ಇಲ್ಲಿ ಮಾಡಾಗ ಅತ್ತುಣಿಗೆ ಹೋಗಿ ತಗೊಂಬಿ ಸರ್. ಹಚ್ಚಿದ ಮೇಲೆ ಎಷ್ಟು ದಿವಸಕ್ಕದು ಬೆಳೆ ಚಲೋ ಅದು ಸರ್? ಹಚ್ಚಿದ ಮ್ಯಾಕೆ ಸರ್ ಮಾರ್ಚ್ ತಿಂಗಳದಾಗ ಹಚ್ಚಿದ್ವಿ ಸರ್. ಅಕ್ಟೋಬರ್ ತಿಂಗಳದಾಗ ಕಸಿ ಕಟ್ಟಿವಿ ಸರ್. ಅಕ್ಟೋಬರ್ ತಿಂಗಳದಾಗ ಕಸಿ ಕಟ್ಟಿದ ಸರ್. ಹೊಳ್ಳಿ ನೆಕ್ಸ್ಟ್ ಮಾರ್ಚ್ ತಿಂಗಳ ಬಿಟ್ಟು ನಿನ್ನೆ ಬಂದು ಮಾರ್ಚ್ ತಿಂಗಳಿಗೆ ಸರ್ ಮಾಲ್ ಬಂದೈತೆ ಸರ್. 6 ತಿಂಗಳ ಕಸಿ ಕಟ್ಬಿಟ್ರಿ? ಹಾಂ, 6 ತಿಂಗಳ ಕಸಿ ಕಟ್ಟಿ ಸರ್. ಮುಂದಿನ ಮಾರ್ಚ್ ಏಪ್ರಿಲ್ ಮೇಗೆ ಬೆಳೆ ಬಂತು? ಬೆಳೆ ಬಂದೈತೆ ಸರ್. ಹಚ್ಚಿದ ಮ್ಯಾಕೆ 2 ವರ್ಷ ಸರ್, ಹಚ್ಚಿದ ಮ್ಯಾಕೆ 2 ವರ್ಷಕ್ಕೆ ನಮ್ಮ ಫಲ ಬಂದೈತೆ ಸರ್. ಬಿಜಾಪುರ ದ್ರಾಕ್ಷಿ ಇಳುವರಿ ಗೊಂಚಲಕ್ಕೂ ಮತ್ತು ನಿಮ್ಮ ಹೊಲದಾಗ ಹೆಂಗೆ ಬಂತು ಫರ್ಕ್, ಏನಾದರೂ ಹೆಚ್ಚು ಕಡಿಮೆ ತೂಕ ಸೈಜು ಸರ್? ಮತ್ತು ಅವರು ಭಾಳ ಅನುಭವಿಸ್ತಾರೆ, ಆದ್ರೆ ಅವರು ನಮಗೂ ಚಲೋ ಬಂದೈತೆ ಅಂತ ನಾವು ಅಂತೀವ್ರಿ, ನಮಗೆ ಚಲೋ ಬಂದೈತೆ ಅಂತೀವ್ರಿ ನಾವು. ಯಾಕಂದ್ರೆ ಇಲ್ಲಿ ಹೊಸಬರಲ್ಲ, ಇಲ್ಲಿ ವಾತಾವರಣ ಬೇರೆ ಇರ್ತದೆ, ಇಲ್ಲಿ ವಾತಾವರಣಕ್ಕೆ ಇಲ್ಲಿ ವಾತಾವರಣಕ್ಕೆ ನಮ್ಮದು ಚಲೋ ಬಂದೈತೆ ಅಂತ ಸರ್. 1 ಎಕರೆಗೆ 1.5 ಟನ್ ಬಂದೈತೆ ಸರ್. ಅದು ಅಲ್ಲಿ ಎಷ್ಟು ಬರ್ತಂತ ಏನಾರು ಕೇಳಿದ್ರೇನು ರೈತರಿಗೆ ಸರ್? ಬರ್ತಂತ್ರಿ, ಈ ನೆಕ್ಸ್ಟ್ ಬೆಳೆ ಎಲ್ಲಿಯಾದರೂ ಬರ್ತಾರೆ 1 ಎಕರೆಗೆ ರೀ 10-11 ಟನ್ ಬರ್ತದೆ ಸರ್. ಈಗ ಮೊದಲನೇ ವರ್ಷಕ್ಕೆ ನೀವು ಮಾರಿದ್ರಿ 1 ಎಕರೆ 10 ಗುಂಟೆಗೆ, ನಿಮ್ಗೆ ಎಷ್ಟು ಇಳುವರಿ ಬಂತು ಸರ್? 6 ಟನ್ ಬಂದೈತೆ ಸರ್. 6 ಟನ್ ಚಲೋ ಬಂದದ ಸರ್. ಮೊದಲನೇ ಬೆಳೆ ಅಲ್ಲ, ಫಸ್ಟ್ನೇ ಬೆಳೆ ಸರ್. ನಿನ್ನ ಕಡ್ಡಿ ಭಾಳ ತಯಾರಾಗಿರಲ್ಲ, ಕಡ್ಡಿ ಕಡಿಮೆ ಇರ್ತಾವ. ಈ ಸಲ ಚಲೋ ಬರ್ತದೆ ಸರ್. ಈ ಸಲ ನೆಕ್ಸ್ಟ್ ಟೈಮ್ ಐತಲ್ರಿ ಸರ್, ಚಲೋ ಬರ್ತದೆ ಸರ್. ಅಂದರೆ ಯಾವ ತೊಳಿ ಹಾಕೊಂಡ್ರಿ ನೀವು? ಮಾಣಿಕ್ ಚಮನ್ ಹಾಕಿವಿ ಸರ್. ಮಾಣಿಕ್ ಚಮನ್ ಸರ್ ಉದ್ದು ಬರ್ತಲ್ರಿ, ಸೀಡ್ಲಕ್ಸ್ ಉದ್ದ ಬರ್ತದೆ. ಗಿಡಕ್ಕೆ ಎಷ್ಟು ಬಂದು ಸಸಿ ನೀವು ತೊಗೊಂಬರಕ್ಕೆ? ಇಲ್ಲಿ ತಂದು ಬಂದು ಬೆಳಕ್ಕೆ ಸರ್ 14 ರೂಪಾಯಿಗೆ ಒಂದು ಸಸಿ ಇದೆ ಸರ್. ಇಲ್ಲಿ ಒಂದು ಎಲ್ಲ ಟ್ರಾನ್ಸ್ಪೋರ್ಟ್ ಸೇರಿ ಎಲ್ಲ ಎಲ್ಲ ಸೇರಿ ಸರ್ 14 ರೂಪಾಯಿಗೆ ಒಂದು ಸಸಿ ಇಲ್ಲಿ ಬಂದು ಬೆಳಕೈ ಸರ್. ಈಗ 6 ಟನ್ ಬೆಳಿಬೇಕಪ್ಪ ಅಂತಂದ್ರೆ ಏನು ದೊಡ್ಡ ಮಾತಲ್ಲ, ಆದ್ರೆ ಮಾರೋದು ದೊಡ್ಡ ಮಾತು. ಅವಾಗ ಹೆಂಗೆ ವ್ಯವಸ್ಥೆ ಮಾಡ್ಕೊಂಡ್ರಿ ಸರ್? ನಾವು ಅದನ್ನು ಮಾಡೋ ಟೈಮ್ನಾಗ ನಮ್ಮ ಮಗ ನಾವು ಕುಂತ್ಕೊಂಡು ಮಾತಾಡೀವಿ ಸರ್. ನಾವು ಬೆಳೆ ಬೆಳೆಸೋದೇನು ದೊಡ್ಡದಲ್ಲಿ, ಏನೇನು ಮಾಡಿ ಬೆಳೆಸಮ್ಮ, ಮಾರ್ಕೆಟಿಂದ ಭಾಳ ತಿಪ್ಪಲಾಗ್ತೈತೆ ಅದು. ನಾವು ಸ್ವಂತ ಮಾರಂಗಿದ್ರೆ ಇದನ್ನು ಮಾಡಮ್ಮ, ಇಲ್ಲಾಂದ್ರೆ ಬ್ಯಾಡ ಅಂತ ಅಂದ್ವಿ ಸರ್. ಏ ಮಾರಮ್ಮಂತ ಅವ್ರು ಗಟ್ಟಿಯಾದಕ್ಕೆ ನಾವು ಅದನ್ನು ರೆಡಿ ಮುಖ್ಯ ಏನು ಬೆಳೆದ ಮುಖ್ಯ ಇಲ್ಲ, ನಾವು ಯಾರು ಕೈ ಕೊಟ್ರಪ್ಪ, ಯಾರು ಕೊಂಡ್ಕೊಳ್ಳೋರು ಬರಲಿಲ್ಲಪ್ಪ ಅಂತ ನಾವು ರೆಡಿಯಾಗಬೇಕು. ನಾವು ಇದಾಗ್ತು ಅಂತೇಳಿ ಸರ್ ಎಲ್ಲ ನಾವು ಮಾಡೀವಿ ಸರ್. ಗಾಡಿ ತಗೊಂಡು ಮಾರಿಬಿಟ್ಟು ಸರ್. ಸ್ವಂತ ಆಟೋ ಇತ್ತಾ? ಇಲ್ಲ ಸರ್, 2 ಗಾಡಿ ಬಾಡಿ ಸರ್. ಟಾಟಾ ಐಸಿ? ಇಲ್ಲರಿ ಸರ್, ಮುರುಗಾಲು ಟೆಮ್ಟಮ್. ಮುರುಗಾಲು ಟೆಮ್ಟಮ್ ತಗೊಂಡು ಮಾರಿಬಿಡ್ಸ. ತಕ್ಕಡಿ ಇಟ್ಕೊಂಡು ಊರು ತಿರುಗಾಡ್ಬಿಡೋದು? ಊರು ಸರ್, ಹಟ್ಟಿ ಎಲ್ಲ ಆಯ್ತಾಗ ಹಟ್ಟಿ ನಾಗರಾಳು ಮುದಗಲ್ ಎಲ್ಲ ಸರ್ ಸಿನ್ನೂರು ತನಕ ಮಾರಿವಿ ಸರ್. ಅಲ್ಲ ಬಸಪ್ಪ ಅವ್ರಂಗೆ ಅನಿಸ್ಲಿಲ್ಲ, ಏನಪ್ಪ ಮಾಡೋದು ಮಾಡಿಬಿಟ್ಟು ಇವನು ಮಾರೋದು ಎಲ್ಲಿ ತಿಪ್ಪಲ, ಅವನು ಯಾಕಾರ ಬೆಳೆದೇವು ಅಂತ ಅನಿಸ್ಲಿಲ್ಲ. ಹಂಗೆ ಯಾಕೆ ಅನಿಸ್ತೈತೆ ಸರ್? ನಮ್ಮಲ್ಲ ನಾವು ಮಾರಕ್ಕೆ ಏನೈತೆ ಸರ್? ಹೇಳಕ್ಕಾಗಿಲ್ಲ, ಏನು ಬೇಸರ ಬಿಡೋದು ಎಲ್ಲಿ ಕಿರಿಕಿರಪ್ಪ ಅವನು ಅಂತೇಳಿ. ಹಂಗಿದ್ರೆ ಅದು ಮಾಡಕ್ಕೋಗ್ಬೋದು ಸರ್, ಹಂಗಿದ್ರೆ ಮಾಡಕ್ಕೋ ಏರಾಗಿ ನಿಲ್ಬೇಕು, ಎಲ್ಲದಕ್ಕೆ ರೆಡಿಯಾಗಬೇಕು. ನೋಡ್ಕ ಅಲ್ಲಿ ಕಂಡಬಡ್ಡಿ ಹೆಣ್ಣು ಮಕ್ಕಳು ಒತ್ತೈಕಿ ನಾವು ಬೆಳೆ ಬೆಳೆಸಿರ್ತೀವಿ ಸರ್. ಅದು ಹಿಂಗೆ ತೊಗರಿ ಬೆಳೆ ಚಜ್ಜಿ ಬೆಳೆದಂಗೆ ಖರ್ಚು ಕಮ್ಮಿ ಬೆಳೆ ಅಲ್ಲಲ್ರಿ, ಅದು ದೊಡ್ಡ ಖರ್ಚಿನ ಬೆಳೆ. ಅದು ಈಗ 4-5 ಲಕ್ಷ 5 ಲಕ್ಷ ಖರ್ಚು ಮಾಡಿಕೆ ಸರ್, ನಮ್ಮಂಥ ಬಡವ್ರು ಅದನ್ನು ತಕ್ಕೊಳ್ಳಲ್ಲ ಅಂತಂದ್ರೆ ಮತ್ತೆ ಅದನ್ನ ಏಮ ಎಲ್ಲಿ ಹೋಗಿ ಅರಿತೀವಿ ಸರ್? ಗಂಟೆ ಮತ್ತೆ ಮುಳುಗೋತದೆ ಮುಣಿಗೋತೈತೆ ಸರ್, ಅದ್ರ ಸೊಲಗೆ ನಿಂತು ಮಾರಿ ಸರ್. ಅಂದರೆ 1 ಎಕರೆ 10 ಗುಂಟೆಗೆ ನೀವು ಸಸಿ ತರೋದಾಯಿತು, ಕಂಬ ಆಯಿತು, ಮೇಲೆ ಪಟ್ಟಿ ಕಟ್ಟೋದಾಯಿತು, ಎಷ್ಟು ಖರ್ಚು ಬಂತು ನಿಮ್ಗೆ? 4 ಲಕ್ಷ ಬಂದೈತೆ ಸರ್. 4 ಲಕ್ಷ ಬಂದೈತೆ ಅಂದರೆ ಹೋದ ವರ್ಷ 4 ಲಕ್ಷಕ್ಕೆ ಬಂಡವಾಳಕ್ಕೆ ಏನು ಮಾರುಕಟ್ಟೆಗೆ ಮಾರಿದ್ಮೇಲೆ ಎಷ್ಟು ಬಂತು ನಿಮಗೆ ಸರ್? 3 ಲಕ್ಷ ಬಂದೈತೆ. ನಿನ್ನ 1 ಲಕ್ಷ ಹೊಲ್ದಾಗೈತೆ ಸರ್, ನಿನ್ನ 1 ಲಕ್ಷ ಹೊಲ್ದಾಗೈತೆ, ಬಂದಿಲ್ಲ ನಿನ್ನ. ಈ ಮುಂದಿನ ಮಳೆ ಕಿತ್ಬಿಡ್ತದೆ? ಬರ್ಬೋದು ಸರ್, ದೇವ್ರ ಅನುಗ್ರಹ ಇದ್ದರೆ ಬರ್ಬೋದು. ದೇವ್ರ ಅನುಗ್ರಹ ಅದು ಬೇರೆ, ನಾವು ಪ್ರಯತ್ನ ಮಾಡ್ತೀವಲ್ಲ ಅದು ಮುಖ್ಯ. ಮಾಡ್ತೀವಿ ಸರ್, ಪ್ರಯತ್ನ ಮಾಡ್ತೀವಿ. ವಾತಾವರಣ ಸಾಥ್ ಕೊಡೋಕಲ್ರಿ ಸರ್ ನಮಗೆ? ವಾತಾವರಣ ಸಾಥ್ ಕೊಟ್ರೆ ಆರಾಮ್ ತೆಗಿತೀವಿ ಸರ್, ಆರಾಮ್ ತೆಗಿ. ಈ ಸಲ ಹೆಂಗೆ ಚೆನ್ನಾಗಿ ಬರ್ಬೋದು ಅಂತ ನಿರೀಕ್ಷೆ ಇದೆ? ಈ ಸಲ ಒಂದು 10 ಟನ್ ತೆಗಿತೀವಿ ಸರ್, 10 ಟನ್ ಆರಾಮ್ ತೆಗಿತೀವಿ ಸರ್. ಈಗ ಪ್ಲಾನಿಂಗ್ ಮಾಡಿರಿ ಮಾರ್ಕೆಟಿಂದ ಸರ್. ಅದೇ ಒಂದು ಸರ್ 2 ಬ್ಯಾಚ್ ಮಾಡ್ತೀವಿ ಸರ್. ಈ ಒಂದು 20 ಸಾಲ ಅದು ಸರ್ ನಮ್ಮ, ಒಂದು 10 ಸಾಲ ಈಗ ಬಿಡ್ತು ಸರ್ 18ಕ್ಕೆ. ಇನ್ನು ಒಂದು 10 ಸಾಲ ನಾಳೆ ಬರೋದೇ ತಿಂಗಳ ನವಂಬರ್ ತಿಂಗಳದಾಗ 10 ರೊಳಗೆ ಮಾಡ್ತೀವಿ ಸರ್ 10 ಸಾಲ. ಅಂದರೆ ಮಾರ್ಕೆಟಿಗೆ ಏರುಪೇರು ಒಮ್ಮೆಲೆ ಬಂದ್ಬಿಡ್ತೇಪ್ಪ ಅಂದ್ರೆ ಮಾರ ತಿಪ್ಪಲಾಗ್ಬಿಡ್ತದೆ, ತೊಂದರೆ ಆಗುತ್ತಂತಾನೆ ಸರ್ 2 ಬ್ಯಾಚ್ ಮಾಡಕ್ಕೆ ಹಚ್ಚಿವಿ ಸರ್ ನಾವು. ಹೌದು, ಬೇರೆ ಬಾಂಬೆ, ಪೂನಾ, ಬೆಂಗಳೂರು, ಮಹಾರಾಷ್ಟ್ರ, ಹೈದರಾಬಾದ್ ಈ ದೊಡ್ಡ ದೊಡ್ಡ ಮಾರ್ಕೆಟ್ ಕೊಂಡ್ಕೊಳ್ಳೋರು ಇರ್ತಾರಲ್ಲ, ಅವು ಮಧ್ಯವರ್ತಿಗಳನ್ನು ಯಾರು ಟಚ್ ಆಗಿಲ್ಲ ನೀವು ಸರ್? ಹೋದ ಸಲ ಲಿಂಗಸೂರವ್ರಿಗೆ ಹೇಳಿದ್ವಿ ಸರ್, ಮಸ್ಕೇರಿಗೆ ಹೇಳಿದ್ವಿ, ಸಿನ್ನೂರವ್ರಿಗೆ ಹೇಳಿದ್ವಿ ಸರ್, ಅವರೆಲ್ಲ ಅಳಬರು ಸರ್. ಅಲ್ಲೆಲ್ಲ ಅವ್ರಿಗೆ ಮಾರ್ಕೆಟ್ ಅಲ್ಲೇ ಇರೋದಕ್ಕೆ ಅವರು ಇಲ್ಲಿಗೆ ಬರಲಿಲ್ಲ ಸರ್ಕಾರದ. ನಾವು ದ್ರಾಕ್ಷಿ ತೊಗೋಬೇಕಪ್ಪ ಅಂದ್ರೆ ನಮ್ಮವ್ರು ಎಲ್ಲಿ ಹೋಗಿ ತೊಗೊಂಬರ್ತಾರೆ? ದೂರ ದೂರ ಹೋಗಿ ಅವರು ತರ್ತಾರೆ ಸರ್, ಇಲ್ಲಿಗೆ ಬರಲಿಲ್ಲ ಸರ್ ಅವರು. ನಾವು ಆ ವ್ಯವಸ್ಥೆ ಮಾಡಿಬಿಟ್ಟಿವಿ ಸರ್. ಮುಂದಿನ ಸಲ ಬಂದ್ರಂದ್ರೆ ಇಲ್ಲೇ ಆದ್ರೆ ನಮ್ಮ ರೇಟಿಗೆ ಬಂದ್ರೆ ಕೊಡ್ತೀವಿ ಸರ್, ನಮ್ಮ ರೇಟಿಗೆ ಬರಲ್ಲ ಅಂದ್ರೆ ನಾವು ಮಾಡ್ತೀವಿ ಸರ್. ಸಂತೆ ಸಂತೆ ಅಂಗಡಿ ಲಾಸ್ಟ್ ಟೈಮ್ ಹೆಂಗೆ ಮಾಡಿದ್ರಿ ಕೊನೆ ಟೈಮು ಹಂಗೆ ಮಾಡ್ಬಿಡೋದು, ಅಷ್ಟೇ ಮಾಡ್ತೀವಿ ಸರ್, ಅಷ್ಟೇ ಮಾಡ್ತೀವಿ ಅಷ್ಟು. ಮತ್ತು ಖರ್ಚು ಹೆಂಗ್ರಿ, ಗೊಬ್ಬರ ಅವು ನೀರು ಬಿಡೋದು ದ್ರಾಕ್ಷಿ? ಸರ್ ಖರ್ಚು ಭಾಳ ಬರ್ತಾರೆ ಸರ್, ಎಕರೆಗೆ ಒಂದು 1.5 ಲಕ್ಷ ಬರ್ತದೆ ಸರ್. ಈಗ ಈ ಸಲ ನಾವು ಇದು ಮಾಡೋಕೆ ಅಂದ್ರೆ 1.5 ಲಕ್ಷ ಬರ್ತದೆ. ಹೋದ ಸಲ ನಾವೆಲ್ಲ ಮೆಸ್ಸಿಗೆ ಸಹ ತಂದಿದ್ದೀವಿ ಸರ್, ಎಲ್ಲ ಗುಬ್ಬಿ ಬರ್ತಾವೆ, ಈ ಹುಂಚೆ ಕಾಟ ಬರ್ತಾವೆ ಅಂತೇಳಿ ಸರ್, ಎಲ್ಲ ಮೆಸ್ ಹಾಕಿವಿ ಸರ್. ಬರ್ತಾವೇನು? ಏ ಬರ್ತಾವ್ರಿ ಸರ್, ಗುಬ್ಬಿ ತೂತಾಯ್ಕಿ ಹೋಗ್ಬಿಡ್ತದೆ, ಅದಕ್ಕೆ ತೂತಾಯ್ಕಿದ ಮ್ಯಾಕೆ ಅದು ಹಣ್ಣು ಕೆಟ್ಟ ಹೋಗ್ಬಿಡ್ತು ಸರ್. ಮತ್ತೆ ಯಾಕೆ ತೊಂತಾರ ಖರೀದಿ ಮಾಡೋಂಗಿಲ್ಲ ಸರ್, ನಾವು ಬಿಜಾಪುರದಿಂದ ಒಂದು 40 ಸಾವಿರ ಕೊಟ್ಟು ಅದು ಮೆಸ್ ಹಾಕಿದ್ ಸರ್. ಹಣ್ಣರಾಗ ಅಷ್ಟೇ ಆಗ್ತೀವಿ ಸರ್, ಹಣ್ಣು ಯಾವ ಬಂದ್ಗಡೆ ತೆಗೆದು ಸುತ್ತಿ ಇಟ್ಬಿಡಿ ಸರ್, ಮ್ಯಾಲೆ ಐತೆ ಸರ್, ಮಾಡಿದ ಮೇಲೆ ಸರ್, 40 ಸಾವಿರ ರೂಪಾಯಿ ತಂದಾಯ್ತು ಸರ್. ಪೂರ್ತಿ ಎಲ್ಲ ಪ್ಯಾಕ್ ಆಗ್ಬಿಡ್ತದ? ಅಷ್ಟು ಪ್ಯಾಕ್ ಸರ್ ಮ್ಯಾಲೆ, ಎಲ್ಲ ಏನು ಗುಬ್ಬಿ ಗಿಬ್ಬಿ ಒಳಗೆ ಕೋಲಾರ್ದಂಗೆ ಮಾಡಿಬಿಡ್ತು ಸರ್. ಮತ್ತೆ ಕೋತಿ ನವಿಲು ಏನಾರು ಬರಲ್ಲ? ಇಲ್ಲ ಸರ್, ಇಲ್ಲೇ ನಮ್ಮಲ್ಲಿ ಏನು ಕಾಟಿಲ್ಲ ಸರ್, ಕೋತಿದಿಲ್ಲ ನವಿಲ್ದಿಲ್ಲ ಏನಿಲ್ಲ ಸರ್, ಗುಬ್ಬಿದಾಟ ಕಾಟ ಸರ್. ಮೇಲೆ ಇದು ಹಾಕ್ಬಿಟ್ರೆ, ಮೆಶ್ ಹಾಕ್ಬಿಟ್ರೆ ಮುಗಿತು ಬಿಟ್ರೆ, ಏನು ಒಂದು ಹಣ್ಣು ಇದಾಗಲ್ಬಿಡು ಸರ್, ಹಣ್ಣು ಏನು ತೊಂದರೆ ಆಗಂಗಿಲ್ಲ ರೀ. ಈಗ ಹಣ್ಣು ಬಿಡೋ ಟೈಮ್ನಾಗ ಒಂದು ವರ್ಷದವರೆಗೂ ಕೂಡ ಅದಕ್ಕೆ ನೀರು ಬಿಟ್ಕಂತಿರ್ಬೇಕ ಸರ್? ಒಂದು ವರ್ಷ ತನಕ ಅದರ ಕೆಲಸ 24 ತಿಂಗಳು ಇರೋದ ಸರ್ ಅದು. ಅದನ್ನು ಮೊನ್ನೆ ಮಾರ್ಚ್ ತಿಂಗಳದಾಗ ಸರ್ ಒಂದು ಸಲ ಚಾಟ್ನಿ ಮಾಡಬೇಕು, ಹಣ್ಣು ಬಂದ್ಮ್ಯಾಕೆ ಸರ್ ಫೆಬ್ರವರಿ ಮಾರ್ಚ್ನಾಗ ಹಣ್ಣು ಮುಗಿದ್ಬಿಡ್ತು ಸರ್, ಏಪ್ರಿಲ್ ಚಾಟ್ನಿ ಮಾಡ್ತೀವಿ ಸರ್. ಏಪ್ರಿಲ್ ಚಾಟ್ನಿ ಮಾಡಿದ್ಮ್ಯಾಕೆ ಸರ್ ಕಡ್ಡಿ ತಯಾರು ಮಾಡ್ಕೋಬೇಕು ನಾವು, ಕಡ್ಡಿ ತಯಾರು ಮಾಡ್ಕೊಂಡ್ಮ್ಯಾಕೆ ನಮ್ಗೆ ಈಗ ಈ ಅಕ್ಟೋಬರ್ ಚಾಟ್ನಿ ನಮಗೆ ಬಿಡೋಕೆ ಅನುಕೂಲ ಆಗ್ತದೆ ಸರ್, ಹಣ್ಣಿನ ಚಾಟ್ನಿ ಈಗ ಬಿಡೋಕೆ ಸರ್. ಒಂದು ವರ್ಷ 2 ಸಲ ಚಾಟ್ನಿ ಮಾಡೋಕೆ ಸರ್. ಅಂದ್ರೆ ಗೊಬ್ಬರ ರೀ ಹಾಕೋದು? ಗೊಬ್ಬರ ಹಾಕ್ಬೇಕು ಸರ್, ತಿಪ್ಪಿ ಗೊಬ್ಬರ ಒಂದು 8 ರಿಂದ 10 ಗಾಡಿ ತಿಪ್ಪಿ ಗೊಬ್ಬರ ಬೇಕು ಸರ್. ಈ ಸರ್ಕಾರಿ ಗೊಬ್ಬರ ನಮ್ಮ ಡಾಕ್ಟ್ರ್ ಏನು ಹೇಳ್ಯಾರ ಸರ್, ಒಂದು ಬೇಡ, ಒಂದು 20 ಸಾವಿರ ರೂಪಾಯಿ ಗೊಬ್ಬರ ತಂದಾಕಿವಿ ಸರ್. ಈ ಗೊಬ್ಬರ ಹಾಕ್ಬೇಕು ಸರ್, ಎಣ್ಣೆ ಪಣ್ಣಿ ಎಲ್ಲ ಅಂತೇಳಿ ಅಷ್ಟು ಒಂದು 1.5 ಲಕ್ಷ ಈ ಸಲ ಬರ್ತ ಸರ್. ದ್ರಾಕ್ಷಿಗೆ ಎಣ್ಣೆ ಭಾಳ ಹೊಡೆಸ್ಕೋತೈತೆ ಅಂತ ಹೇಳ್ತಾರೆ. ಹೌದಾ? ಹೊಡಿಸಂತೈತೆ ದಾಳಂಬ್ರಿ ದ್ರಾಕ್ಷಿ ನೋಡ್ಬಿಟ್ರ, ಇವು ಎಣ್ಣೆ ಗೊಬ್ಬರ ಹಾಕಬೇಕು ಹೊಡೆಯಬೇಕು ಅಂತ ಹೇಳ್ತಾರೆ. ಮಾಡಬೇಕು ಸರ್, ಮಾಡ್ಬೇಕು, ಅದನ್ನ ಮಾಡಲಿಲ್ಲ ಅಂದ್ರೆ ಕೆಲಸ ಆಗಲ್ಲ ಸರ್. ರೋಗ ಬಂದ್ಬಿಡ್ತದ? ರೋಗ ಸರ್ ದೌನಿ ಕರ್ಪ ತ್ರಿಪ್ಸು ಎಲ್ಲ ಬಂದು ಅಮೆರಿಕ ಅಂತ ಬಂದ್ರೆ ನಮಗೆ ಪೀಕ ಬರಲ್ಲ ಸರ್, ಹಣ್ಣು ಉದುರಿ ಬಿಡ್ತ. ಅದನ್ನೆಲ್ಲ ಬರಲಾರ್ದಂಗೆ ನೋಡ್ಕೋಬೇಕು ಸರ್. ಆ ಟೈಮ್ನಲ್ಲಿ ಹಾಕೋ ಸಮಯದಲ್ಲಿ ಊರು ಜನ ದ್ರಾಕ್ಷಿ ಹಾಕ್ತಾನಪ್ಪ ಬಸಪ್ಪ ಅಂತಂದಾಗ ಏನು ಹೇಳ್ತಿದ್ರು ಜನ? ಸರ್ ಜನ ಮತ್ತೆ ಹಂಗೆ ಒಂದು ಹೌದಂತಾರ, ಏನು ನಮ್ಮ ಭಾಗದಾಗ ಆಚೆ ಹೋತೈತೆ ನಾಳೆ ಗಣಮಗ ಅಂತ ಅಂತಿದ್ರು ಸರ್. ಇಲ್ಲಿ ಯಾರು ತೆಗ್ದಾರ ದ್ರಾಕ್ಷಿ? ಇಲ್ಲಿ ನಮ್ಮ ಮಾತಾಡೋಕೆ ಬರೋಲ್ಲ, ಇಲ್ಲೇನು ಬರ್ತೈತೆ ಅದು ತೈಲಾತ ಹೆಂಗೆ ತೆಗಿತಾನ ಅಂತ ಅಂತಿದ್ರು ಸರ್. ಈಗ ತೆಗೆದ್ಮೇಲೆ ಚಲೋ ಆಯ್ತು, ಚಲೋ ಐತೆ ಅಂತ ಅಂತಾರೆ ಸರ್. ಚಲೋ ಐತೆ ಅಂತ. ಮತ್ತೆ ಸೊ ಯಾರಾದರೂ ನಿಮ್ಮ ದೋಸ್ತರು ವಾರಿಗೆಯರು ಏನಾರು ಹಾಕಮ್ಮಪ್ಪ ಅಂತೇಳಿ ಯಾರು ಮುಂದೆ ಬಂದಿಲ್ಲ ಸರ್? ಬರ್ತಾರೆ ಸರ್, ಹಾಕಮ್ಮಂತ ಬರ್ತಾರೆ ಸರ್. ಇದ್ರದ್ದು ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇರೋ ಸಲುವಾಗಿ ಒಲ್ಲೆಪ್ಪ ಅಂತ ಹೊಡಿಯೋಗಿರಿ ಸರ್. ಕೆಲಸ ಜಾಸ್ತಿ ಇರೋ ಸಲುವಾಗಿ ರೀ, ಒಂದು 4-5 ಮಂದಿ ಮಾಡ್ತೀವಿ, ನೀನು ಪೀಕ್ ಬಂದ್ಮ್ಯಾಗೆ ಮಾಡ್ತು ಅಂತ ಅಂದ್ರೆ ರೀ, ಸ್ವಲ್ಪ ಕೆಲಸ ಇದ್ರದ್ದು ಭಾಳ ಮೇಂಟೆನೆನ್ಸ್ ಸ್ವಲ್ಪ ಇರೋ ಸಲುವಾಗಿ ಒಲ್ಲೆ ಅಂತ ಕೈ ಬಿಡ್ರಿ ಸರ್. ನೀರು ಎಷ್ಟು ದಿವಸಕ್ಕೆ ಒಂದ್ಸಲ ಬಿಡ್ತೀರಿ? ನೀರು ದಿವಸ ಬಿಡ್ತೀವಿ ಸರ್, ಒಂದೊಂದು ತಾಸು ಬಿಡ್ತೀವಿ ರೀ ನಾಳೆ ಹಣ್ಣಿನ ಟೈಮ್ನಾಗ. ಈ ನಾಳೆ ಇಷ್ಟು ದಿವಸ ರೀ, ಇದು ಏಪ್ರಿಲ್ ಚಾಟ್ನಿ ಆದ್ಮೇಲೆ ಸರ್ ನೀರು ಕಂಟಿನ್ಯೂ ಬಿಡ್ಬೇಕು ಸರ್. ಚಾಟ್ನಿ ಆದಮೇಲೆ ಮೇಲೆ ಮೇಲೆ ಬಿಡ್ಬೇಕು ವಾತಾವರಣ ನೋಡಿಕೊಂಡು? ಹೌದು ಸರ್, ಹೌದು ಸರ್. ಇಲ್ಲಿ ತಾನ್ರಿ ಅದು ಆಗಸ್ಟ್ ತಿಂಗಳ ತಾನೆ ಸರ್ ಡೈಲಿ ಬಿಡ್ಬೇಕು ನೀರು. ಭಾಳ ಚೆಂದ ಮಾಡಿರಿ, ಚಲೋ ಬೆಳೆನೂ ಕೂಡ ಬೆಳೆದ್ರಿ, ನೀವು ಕೂಡ ಮಾರ್ಕೆಟು ಮಾಡಿಕೊಂಡ್ರಿ, ಇಲಾಖೆಯಿಂದ ಏನಾದರೂ ಸಹಾಯ ಸೌಲಭ್ಯ ಸಿಗ್ತಾ ಸರ? ಮತ್ತು ಇದು ಡ್ರಿಪ್ಪಿಂದ ಒಂದು ತಕ್ಕಂಜೀವಿ ಸರ್, ಒಂದು NRG ಕೊಟ್ಟರೆ ಸರ್. ಸರ್ ಡ್ರಿಪ್ ಅಂದರೆ ತೋಟಗಾರಿಕೆಯವ್ರು ಕೊಟ್ರ? ತೋಟಗಾರಿಕೆಯವ್ರು ಕೊಟ್ರ ಸರ್. ಹ್ಞೂ ಸರ್, ತೋಟಗಾರಿಕೆಯಾಗ ಮತ್ತು NRG ಕಡಲಿದ್ದ ಸರ್ 18 ಹೆಲ್ಪ್ ಮಾಡ್ಯಾರ ರಾಜಶೇಖರ್ ಸರ್. ಉದ್ಯೋಗ ಖಾತ್ರಿ ಕೊಟ್ರ? ಹಾಂ, ಉದ್ಯೋಗ ಖಾತ್ರಿ ಕೊಟ್ರಿ ಸರ್. ಉದ್ಯೋಗ ಖಾತ್ರಿ ಕೊಟ್ಟು ಹೆಂಗೆ ನಿಮ್ಮ ಜಾಬ್ ಕಾರ್ಡ್ ಇತ್ತು, ನೀವು ಮಾಡ್ಕೊಂಡ್ರಿ, ನಿಮ್ಮ ಸಬ್ಸಿಡಿ ನಿಮಗೆ ಬಂತು? ಬೇಕಾದರೂ ಹಾಕ್ಸ್ಕೊಂಡಿದ್ದೀವಿ ಸರ್. ಎಷ್ಟು ಕೊಟ್ಟಿರಿ ಉದ್ಯೋಗ ಖಾತ್ರಿಗೆ? ಉದ್ಯೋಗ ಖಾತ್ರಿಗೆ ಒಂದು 1,20,000 ಅಷ್ಟು ಕೊಟ್ಟಿವಿ ಸರ್. ಅನುಕೂಲ ಆಯ್ತು? ಅನುಕೂಲ ಆಯ್ತು ಸರ್, ಅನುಕೂಲ ಆಯ್ತು, ಅನುಕೂಲ ಆಯ್ತು. ಅಷ್ಟು ಪ್ರಮಾಣದಲ್ಲಿ ಹಾಕ್ಬೇಕಪ್ಪ ಅಂದ್ರೆ ಕಷ್ಟ ಆಗ್ತಿತ್ತು, ಸರ್ಕಾರ ಸೌಲಭ್ಯ ಸ್ವಲ್ಪ ಸಹಾಯ ಮಾಡಿತಪ್ಪ ಅಂತಂದ್ರೆ ಆಸರ ಆಗ್ತದೆ? ಆಸರ ಆಯ್ತು ಸರ್, ಭಾಳ ಅನುಕೂಲ, ಆಸರ ಆಯ್ತು ಸರ್ ನಮಗೆ. ಏನು ಹಂಗೇನಿಲ್ಲ ರೀ, ಏನು ಭಾಳ ಬೆಸ್ಟ್ ಅನುಕೂಲನೇ ಆಯ್ತು ಸರ್. ಈಗ 1 ಎಕರೆ 10 ಗುಂಟೆ ಮಾಡಿರಲ್ಲ, ಇನ್ನೊಂದು ಸ್ವಲ್ಪ ಏನಾರು ಒಂದು 1/2 ಗುಂಟೆ ಏನೋ 1/2 ಎಕರೆ 1 ಎಕರೆ ಏನಾರು ಮುಂದೆ ಬೆಳೆಸೋದು ಸರ್? ಇದಕ್ಕೆ ಇದಕ್ಕೆ ಹೂವು ಮಾಡೋಕ್ಕಂತ ಮನಸ್ಸಾಗೈತೆ ಸರ್. ಅದು ಯಾವುದು ಅಂದ್ರೆ ಸರ್, ಅಲ್ಲಿ ಯಲಬುರ್ಗ ಸೈಡ್ನಲ್ಲಿ ಐತೆ ಸರ್, ಅಪ್ಪಕ್ಕೆ ಐತೆ ಸರ್, ಮಾಡ್ಬೇಕಂತ ಮಾಡಿ ನೋಡಿ. ಹೂ ಬೇಸಾಯ? ಹೂ ಬೇಸಾಯ ಮಾಡೋಕ್ಕಂತ ಮಾಡಿ. ದಿನ ಅದಕ್ಕೆ ಲೇಬರ್ ಬೇಕಾಗ್ತದೆ, ಅದಕ್ಕೆ ದಿನ ಮಾರ್ಕೆಟಿಗೆ ಹೋಗ್ಬೇಕಾಗ್ತದೆ. ಅದೊಂದು ದೊಡ್ಡ ಹೂವು ಬರ್ತಾರೆ ಸರ್, ಸ್ವಲ್ಪ ಲೇಬರ್ ಕಮ್ಮಿ ಆಗುತ್ತೆ, ಅದನ್ನು ಮಾಡೋಕ್ಕಂತ ಮಾಡಿ ಸರ್. ಈ ಸಣ್ಣ ಮಲ್ಲಿಗೆ ಮಾಡೋಕ್ಕಾಗಲ್ಲ ರೀ, ಅದಕ್ಕೆ ಕೈಗಳು ಭಾಳ ಬೇಕಾಗ್ತವೆ. ನಮ್ಮ ಹೊಲದ ಇದ್ರ ಕೆಲಸ ಮಾಡೋಕ್ಕಾಗಲ್ಲ ಸರ್, ಮತ್ತೆ ಅದರ ಕೆಲ್ಲಿ ಹೋಗೋಣ, ಒಂದು ದೊಡ್ಡ ಮಲ್ಲಿಗೆದ ಮಾಡ್ಕೊಂಡು ಮಾಡಿ ಸರ್. ಹ್ಞೂ ಸರ್. ಮತ್ತು ಜೊತೆಗೆ ಟಗರು ಸಾಕಾಣಿಕೆನೂ ಮಾಡ್ಕೊಂಡ್ರಿ, ಏನನ್ನ ಅದು? ಟಗರು ಸಾಕಾಣಿಕೆ ಸರ್, ನಾವು ಈಗೊಂದು ಮೊದಲು ಕುರಿದ್ದು ಸರ್, ಕುರಿದ್ದು ಸರ್, ಮತ್ತು ಕುರಿ ನಾವು ಮಗ ಒಬ್ಬತ ಆದ ಸಲುವಾಗಿ ನಾವು ಒಬ್ಬರ ಸಲುವಾಗಿ ಕುರಿ ತೆಗೆದು ಟಗರು ಸಾಕಾಣಿಕೆ ಮಾಡ್ಕೊಂತ ಹೊಂಟೀವಿ ಸರ್ ನಾವು. ಅಂದರೆ ಕುರಿ ಸಾಕಾಣಿಕೆ ಸಮಸ್ಯೆ ಆತ ಸರ್? ಮತ್ತು ಹೊರಗೆ ಹೋಗ್ಬೇಕಲ್ರಿ ಮೇಸಕ್ಕೆ ಹೋಗ್ಕ, ಹೌದು ಹೊರಗೆ ಹೋಗ್ಬೇಕು ಸರ್. ನಮಗೆ ಆತನಿಂದ ನಾವು ಹೋಗಿಲ್ದಂಗೆ ಆಯ್ತಿ, ನಮ್ಮಿಂದ ಇಲ್ಲಿ ನಮ್ಮ ಕೆಲಸ ಬಡ್ಸೋಕ್ಕಿಲ್ದಂಗೆ ಆಯ್ತಿ. ಓಸ್ ಇಲ್ಲೇ ಶರ್ಟ್ ಗಿಟ್ ಮಾಡ್ಕೊಂಡು ಇಲ್ಲೇ ಸಾಕಾಣಿಕೆ ಮಾಡ್ಕೊಂಡು ಅದಕ್ಕೆಲ್ಲ ಅನುಕೂಲ ಆಯ್ತು ಸರ್. ಅವ್ರು ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ, ಕೆಲಸ ಎಲ್ಲ ಅನುಕೂಲ ಆಯ್ತು. ಅಂದರೆ ಎಷ್ಟದವ್ರಿ ಟಗರ್ ಇಸದ? ಒಂದು 30 ಅದಾವೆ ಸರ್ ಟಗರ್, 30 ಅದಾವೆ, ಒಂದು 2 ಆಡದವು ಸರ್. ಅಂದರೆ ಅವು ತರ್ತೀರಿ, ಸಾಕ್ತೀರಿ, ಮಾರ್ತೀರಿ, ಮತ್ತೆ ತರ್ತೀರಿ? ಹಾಂ ಓಕೆ ಸರ್, ಅಷ್ಟೇ ತರೋದ್ರಿ. ಸೆಂತಿಗೆ ಓದ್ತೀವಿ ರೀ, ತರ್ತೀವಿ ರೀ. ಅವು ಯಾವಾಗ ನಮ್ಗೆ ವ್ಯಾಪಾರಕ್ಕೆ ಬಂದವು ಅಂದ್ರೆ ಅವು ಕೊಟ್ಟು ಬಿಡ್ತೀವಿ ಸರ್, ಮತ್ತೆ ಮಾಡಿ ತರೋದು. ಈ ವಾರ ಸರ್ ಅಂತಂದ್ರೆ ಅದನ್ನು ಕೂಡ ನಿಮಗೆ ಇದ್ರ ಜೊತೆಗೆ ಚಲೋ ಆದಾಯ ಕೊಡ್ತದ? ಸಣ್ಣಾಗಿ ಬದುಕಸಕ್ ನಡೀತಿ ಸರ್, ಒಂದಕ ಅಂದ್ರೆ ಆಗಲ್ರಿ ಬದುಕಕ್ಕೆ. ಅದಿಷ್ಟ ಅದಿಷ್ಟ ಆದ್ರೆ ಮತ್ತೆ ಅನುಕೂಲ ಆಗ್ತೈತಿ ಬದುಕಕ್ಕೆ. ಈಗ ಮರಿಗಳು ತರಬೇಕಪ್ಪ ಅಂದ್ರೆ ಎಷ್ಟಕ್ಕೆ ತರ್ತೀರಿ, ಮಾರ್ಬೇಕಪ್ಪ ಅಂತಂದ್ರೆ ಎಷ್ಟಕ್ಕೆ ಮಾರ್ತೀರಿ ಸರ? 5,000, 6,000, 5,500 ಲೆಕ್ಕಕ್ಕೆ ತರ್ತೀವಿ ಸರ್. 6,000 ತನಕ ತರ್ತೀವಿ. ನಮಗೆ ಬೇಸ ನಮಗೊಂದು ಮರಿಗೊಂದು 1,000, 1,500, 2,000 ಸಿಕ್ತಿ ಅಂದ್ರೆ ಮಾರಿಬಿಡ್ತೀವಿ ಸರ್. ಹ್ಞೂ ಸರ್. ಅಂದರೆ ಮುದ್ಗಲ್ ಮಾರ್ಕೆಟು, ದೇವದುರ್ಗ ಮಾರ್ಕೆಟು ಸರ್? ನಮಗೆ ಶಾಪುರ್ ತನಕ ಹೋಯ್ತಾರೆ ಸರ್, ಬಂದು ತೆಲಂಗಾಣದವ್ರು ಬಂದು ಹೋಯ್ತಾರೆ. ನಮಗೆ ಯಾರು ಬರಲ್ಲ ಅಂದ್ರೆ ಸಿನ್ನೂರು ಮಾರ್ಕೆಟ್ಗೆ ಹೋಗಿ ಮಾರಿ ಬರ್ತೀವಿ. ಎಲ್ಲ ಅನುಕೂಲ ಐತೆ ಸರ್, ನಮಗೆ ವ್ಯಾಪಾರದವ್ರನ್ನ ಕಾಂಟ್ಯಾಕ್ಟ್ ಆದ್ರೆ ಬಂದು ಹೋಯ್ತಾರೆ ಸರ್. ಈಗ ಮೀಸಕ್ಕೂ ಮತ್ತು ಈಗ ಇಲ್ಲೇ ದೊಡ್ಡಗೆ ಹಾಕಿ ಮೀಸೋದು ಹೊರಗೆ ಹೋಗೋದಕ್ಕೂ ಏನು ವ್ಯತ್ಯಾಸ ಸರ್? ತಂದು ಹಾಕಿದ್ರು ಸರ್ ಒಮ್ಮೆಗೆ ವ್ಯಾಪಾರಕ್ಕೂ ಹೊರಗೆ ಹೋಗೋದ್ರಿ ಸರ್. ಒಳಗೆ ನೀವು ಎಲ್ಲ ಅದಕ್ಕೆ ಹೊಟ್ಟು ನೀರು ಎಲ್ಲ ಒಳಗೆ ಕಾಳು ಎಲ್ಲ ವ್ಯವಸ್ಥೆ ಸರ್? ಹೊಟ್ಟು ಕಾಳು ನೀರು ಅಲ್ಲೇ ಅದ್ರಾಗೆ ಸರ್. ನಮ್ದು ಚಲೋ ಬೆಳಿತೇವೆ. ಏ ಚಲೋ ಬೆಳಿತೇವೆ ಸರ್. ನಾವು ಹೊರಗೆ ಬಿಟ್ಟಿವಿ ಅಂದ್ರೆ ಸರ್ ಹಸರ ಮೇದ ಮೇಲೆ ನಮ್ದು ಒಣ ಪುಟ್ಟು ತಿನ್ನಲ್ಲ ಸರ್. ಅಲ್ಲ ಈಗ ತಿರ್ಗಾಡ ಬಂದ್ರೆ ಅವು ಚಲೋತ್ನಾಗೆ ತೂಕ ಬರಲ್ಲ ಅಂತ ಹೇಳ್ತಾರೆ? ತೂಕ ಬರಲ್ಲ ಅಂತಾರೆ ಸರ್. ನಾವೂ ಎಷ್ಟು ವರ್ಷ ಆಯ್ತಲ್ಲ ರೀ ಹೊರಗೆ ಮೇಯಕ್ಕೆ ಬಿಡಲ್ಲ ಸರ್. ನಾವು ಇಲ್ಲಿಗೆ 5-6 ವರ್ಷ ಆಯ್ತು ಸರ್ ಮಾಡೋಕೆ, ನಾವು ಹೊರಗೆ ಬಿಡಲ್ರಿ. ತಂದಾಕಿದ್ದು ಒಮ್ಮೆಗೆ ವ್ಯಾಪಾರಕ್ಕೆ ಹೊರಗೆ ಹೋಗಿದ್ರು. ಅವು ತಂದಮೇಲೆ ಎಷ್ಟು ಸುಖ ಮಾರ್ತೀರಿ? ತಂದ್ಮ್ಯಾಕೆ ಸರ್ ನಮಗೆ 3 ತಿಂಗಳು ಇರ್ತಾವೆ ಸರ್, 2 ತಿಂಗಳು ಇರ್ತಾವೆ, 2.5 ತಿಂಗಳದಾಗ ಇರ್ತಾವೆ, 3 ತಿಂಗಳದಾಗ ಕಟಾವು ಮಾಡಿಬಿಡ್ತು ಸರ್. ಅಂದರೆ 3-4 ಬಾಟ್ನೆ ಅಥವಾ? ಹಾಂ ವರ್ಷದಾಗ ಒಂದು 3 ಬ್ಯಾಚ್ ಆಯ್ತು ಸರ್, 3-4 ಬ್ಯಾಚ್ ಆಯ್ತು ಸರ್. ಮತ್ತು ತರಕಾರಿ ಬೆಳಿತೀವಿ ಅಂತ ಹೇಳಿದ್ರಿ, ಮತ್ತು ತರಕಾರಿ ಏನೇನು ಮಾಡ್ತೀರಿ? ತರಕಾರಿ ಸರ ಈರಿ ಮಾಡಿದ್ದೀವಿ ಸರ್, ಆಮ್ಯಾಕೆ ಟಮಾಟಿನೂ ಮಾಡ್ತೀವಿ ಸರ್, ಉಳ್ಳಾಗಡ್ಡಿ ಮಾಡ್ತೀವಿ, ಮತ್ತು ಇವೆಲ್ಲ ಮಾಡ್ತೀವಿ ಸರ್. ಬೀಜ ಮಾಡ್ಕೊಂತೀವಿ ಒಂದಿಷ್ಟು, ಉಳ್ಳಾಗಡ್ಡಿ ಬೀಜ ಮಾಡ್ತೀವಿ ಸರ್. ಆ ಬೀಜ ಮಾಡಿ ನಾಳೆ ಮತ್ತು ಬೀಜ ಟೈಮ್ನ ಮಾರಿಬಿಡ್ತೀವಿ ಸರ್ ಬೀಜನ. ಅಂದರೆ ಉಳ್ಳಾಗಡ್ಡಿ ಏನು ದ್ರಾಕ್ಷಿ ಒಳಗೆ ಹಾಕ್ತಿರೋ ಬೇರೆ ಹೊಲಕ್ಕೆ ಹಾಕಿರಿ? ಇಲ್ಲ ಸರ್, ಖಾಲಿ ಹೊಲದಾಗ ರೀ. ದ್ರಾಕ್ಷಿ ಹೊಲದಾಗ ಏನೇನು ಹಾಕಂಗಿಲ್ಲ ಸರ್. ದ್ರಾಕ್ಷಿ ಏನಾರ ಒಂದು ಸೊಪ್ಪು ಗಿಪ್ಪು ಬರ್ತಾವಲ್ಲ, ಕೊತ್ತಂಬರಿ ಮೆಂತೆ ಅವು ಏನಾರು ಹಾಕೋಬೋದಲ್ಲ? ಬೇಡ್ರಿ ಸರ್, ಅದು ದ್ರಾಕ್ಷಿ ಬೆಳೆ ಕೆಟ್ಟೋತೈತೆ ಸರ್. ದ್ರಾಕ್ಷಿಯಾಗ 24 ಗಂಟೆ ಕೆಲಸ ಇರ್ತಾವೆ ಸರ್, ಅದ್ರಾಗ ಹಾಕಿದ್ವಿ ಅಂದ್ರೆ ಸರ್ ತುಳಿದಾಡ್ಬಿಡ್ತೀವಿ, ಏನು ಬೆಳೆ ಬರಲ್ಲ ಸರ್. ಆಮ್ಯಾಗ ಚಾಟ್ ಇರ್ತೈತಲ್ಲ ರೀ, ಇಳುವರಿ ಬರಲ್ಲ ಸರ್. ಅಂದ್ರೆ ಬಿಸಿಲು ಬೆಳಂಗಿಲ್ಲ? ಬಿಸಿಲು ಬೆಳಂಗಿಲ್ಲ ಸರ್, ಅದು ಬೆಳೆ ಚೆನ್ನಾಗಿ ಬರಲ್ಲ ಅಂತ ದ್ರಾಕ್ಷಿ ಅಷ್ಟೇ ಕುಲ್ಲಾಗಿರ್ತು ಸರ್. ಹ್ಞೂ ಸರ್. ಮನೆಯಲ್ಲಿ ದನ ಎತ್ತು? ಹಾಂ 2 ಎತ್ತದವು ಸರ್, 2 ಆಕಳದವ. ನಾವು ಮಗ ಸಸಿ ಮಾಡ್ತಾರೆ ಸರ್, ನಾವು ಇಷ್ಟ ಹಂಗೆ ಮೇಲ್ ಹಸಿನ ಮ್ಯಾಗ ಮಾಡ್ಕೊಂತೀವಿ ಬಿಡ್ತು ಸರ್. ಅಂದರೆ ಮನೆಯಲ್ಲಿ ಹೈನ ಹಾಲು ಅದ? ಆಕಳ ಈತಿ ಅಂದ್ರೆ ಸರ್ ಆಕಳ ಸ್ವಲ್ಪ ಈಗ ಬದುಕಂದ ಸರ್, ಆಕಳ ಐತಿ ಅಂದ್ರೆ ಹಾಲು ನಾವು ನಮ್ಗೆ ಊಟಕ್ಕೆ ಸರ್. ಮಕ್ಕಳು ಮೊಮ್ಮಕ್ಕಳಿಗೆ ನಿಮಗೆಲ್ಲ ಹಾಲು ತುಪ್ಪ ಮೊಸರು ಸಿಗ್ತದೆ? ಎಲ್ಲ ಸಿಗ್ತೈತೆ ಸರ್, ಎಲ್ಲ ಸಿಗ್ತೈತೆ. ಜೊತೆಗೆ ಎತ್ತು ಎಲ್ಲ ಒಕ್ಕಲ್ತನ ನಿಮ್ಮಗಳು ಒಕ್ಕಲ್ದವ ಎತ್ತ ಮೇಲೆ ಮಾಡಿಸ್ತೀರಿ? ಏ ಎತ್ತಿನ ಮೇಲೆ ಸರ್, ನಾವು ಎಲ್ಲ ಎತ್ತಿನ ಮೇಲೆ ಮಾಡ್ಕೊಂತೀವಿ. ಮಡಿಕೆ ಕುಂಟಿ ಎಲ್ಲ ದೊಡ್ಡ ಸಣ್ಣ ಎಲ್ಲ ಉತ್ತೋದು ಬಿತ್ತೋದು ಎಲ್ಲ ಎತ್ತಿಲ್ಲೇ ಸರ್, ಕೂರಿಗೆ ಕುಂಟಿ ಎಲ್ಲ ರೆಡಿ ಇಟ್ಟಿವ್ರಿ ನಾವು ಸರ್. ಟ್ಯಾಕ್ಟ್ರಿ ಗಿಕ್ಟ್ರ್ ಕೆಲಸ ಇರೋಂಗಿಲ್ಲ? ಟ್ಯಾಕ್ಟ್ರ್ ಕೆಲಸ ಏನು ಹೇಳ್ಬಿಡು ಸರ್, ನಾವು ಟ್ಯಾಕ್ಟ್ರ್ ಕೆಲಸ ಏನು ಆರ್ಡ್ರ್ ಮಾಡಿ ಕೊಡಿ ಸರ್, ಟ್ಯಾಕ್ಟ್ರ್ ಕೊಡ್ತು ಸರ್. ಆರ್ಡ್ರ್ ಮಾಡಿ ಕೊಡಿಸಿದ್ರೆ ಸರ್. ಈಗ ಬಸಪ್ಪ ಅವರೇ, ನೀವು ಹಮಾಲಿ ಮಾಡೋತ್ನಾಗ ನಿಮ್ಮ ಮಂತನ ಹೆಂಗಿತ್ತು? ಈಗ ಇಷ್ಟೆಲ್ಲ ಮಾಡ್ಕೊಂಡ್ರಲ್ಲ, ಈಗ ಹೆಂಗಾಗದ ಸರ? ಅವಾಗಿನ ಪರಿಸ್ಥಿತಿ ಭಾಳ ಗಂಭೀರ ಸರ್, ಈಗ ಆರಾಮಿದ್ದೀವಿ ಸರ್. ಅವಾಗ ಅಕ್ಕಿ ತಿನ್ಬೇಕಪ್ಪ ಅಂತಂದ್ರೆ ಸೌಕರ್ಯ ತಿಂತಿದ್ರು. ಅಯ್ಯಪ್ಪ, ಅಕ್ಕಿ ಅಂದ್ರೆ ಅದ್ರದ್ದು ದೊಡ್ಡದ ಪ್ರಭಾವ ರೀ ಅದ್ರದ್ದು. ಹಬ್ಬ ಹುಣ್ಣಿಮೆ ಅವಾಗ ಮದ್ವೆ ಮುಂಜೆ ಏನೋ ಚಲೋ ಅಕ್ಕಿ ಇಲ್ಲಲ್ರಿ, ಭಾಳ ಅನುಕೂಲ ಐತಿ ಸರ್, ಮಾಡೋಕೆ ಉಣಕ ಚಲೋ ಐತಿ ಸರ್. ಚಲೋ ಐತಿ ಸರ್, ಈ ಮೇಲೆ ದೇವರೆಲ್ಲ ಸಾಥ್ ಕೊಟ್ಟನ? ಸಾಥ್ ಕೊಟ್ಟನ ಸರ್, ಪರವಾಗಿಲ್ಲ. ಶಕ್ತಿ ಕೊಟ್ಟನ? ಶಕ್ತಿ ಕೊಟ್ಟನ ಸರ್, ಚಲೋ ಐತಿ ರೀ, ಮಾಡೋಕೆ ಉಣಕ ಪರವಾಗಿಲ್ಲ ಸರ್. ಹೆಂಗೆ ಅನ್ಸತ್ ರೀ ಈಗ ನಿಮ್ಮ ಕೈ ಮೇಲೆ ಇಷ್ಟೆಲ್ಲ ಮಾಡಿರಿ, 5 ಎಕರೆ ಭೂಮಿ ಖರೀದಿ ಮಾಡಿರಿ, ಇಷ್ಟೆಲ್ಲ 100,000 ಬೆಳೆಗಳನ್ನು ಬೆಳಿತೀರಿ, ಒಕ್ಕಲ್ತನ ಸಾರ್ಥಕ ಖುಷಿ ತಂದದ? ಖುಷಿ ಒಕ್ಕಲ್ತನದ ಖುಷಿ ಐತಿ ಸರ್, ಒಕ್ಕಲ್ತನದ ಖುಷಿ ಇರಲ್ಲ ಅಂದ್ರೆ ನಮಗೆ ಮಾಡೋಕ್ಕೆ ಸಾಧ್ಯ ಆಗ್ತಾನೆ ಸರ್. ಒಕ್ಕಲ್ತನದ ಖುಷಿ ಐತಿ, ದುಡಿಬೇಕು ದುಡಿಬೇಕು ನಮಗೆ ಒಕ್ಕಲ್ತನದ ಖುಷಿ ಐತಿ ಅಂತೇಳಿ ಎಲ್ಲೇನ ಊರಾಗ ಹೋಗಿ ಕುಂತ್ರ ಹೊಲ್ದ ಹೊಲಗೆ ಆಗಲ್ಲ ಸರ್. ನಾವು ಅದ್ರ ಸಲುವಾಗಿ ಸರ್ ಈಗ 2 ವರ್ಷ ಆಯ್ತು ಈ ದ್ರಾಕ್ಷಿ ಬೆಳೆ ಮಾಡಿದಲ್ಲದೆಲ್ಲ ಬಾಳಿ ಇಲ್ಲಿ ಇರೋ ಸಲುವಾಗಿ ಹೊಲ್ದಾಗ ಆಗಿಬಿಟ್ಟಿವಿ ಸರ್. ಊರಿಗೆ ಬಿಟ್ಟು ಮನೆಗೆ ಹೊಲ್ದಾಗ ಮನೆ ಮಾಡ್ಕೊಂಬಿಟ್ರಿ? ಊರಾಗ ಬಿಟ್ಟು ಸರ್, ಹೊಲ್ದಾಗ ಮನೆ ಮಾಡಿಬಿಟ್ಟು ಸರ್. ಮತ್ತೆ ಕೋಳಿ ಮೇಯಕ್ಕೆ ಅಥವಾ ಎಷ್ಟು ಅದಾವೆ? ಕೋಳಿ ಅದಾವೆ ಸರ್, ಒಂದು 20-30, 30-40 ಅದಾವೆ ಸರ್, ಒಂದು 12 ಕೋಳಿ ಅಥವಾ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ ರೀ ಸೊಸಿ ಮಗ ಸೊಸಿ ನೀವು ಎಷ್ಟು ಗಂಟೆಗೆ ಹೇಳ್ತೀರಿ? ಹೇಳ್ತಾರೆ ಸರ್, ದೌಡೆ ಹೇಳ್ತಾರೆ. ಅಂದರೆ ಈಗ ದೊಡ್ಡ ಹುಂಜ ಕೂಗುತ್ತಲ್ಲ ಅವಾಗ ಹೇಳ್ತಾರೆ ಸರ್? 5 ಗಂಟೆಗೆ ಎದ್ದು ಬಿಡ್ತಾರೆ ಸರ್. ಮನೆಗೆ ನಾಯಿಗಳು ಅದಾವ? ಏ ಅದ ಸರ್, 2 ನಾಯಿ ಅದಾವ, ಒಬ್ರಿಗೊಬ್ರು ಒಂದ್ಕೊಂದು ಆಸರ ಸರ್. ಪ್ರಾಣಿಗಳು ಅವು ಇವು ನಮಗೆ ಒಂಥರ ಭರವಸೆ, ಯಾರು ಇಲ್ಲಪ್ಪ ಅಂದ್ರೂ ನಾಯಿಗಳು ಮನೆಗೆ ಆಯ್ತವ. ಎಲ್ರಿ ಯಾರು ಬರಕ್ ಹಂಚ್ಕೊಂತಾರೆ, ನಾಯಿ ಅದಾವ ಅಂದ್ರೆ ಹಂಚ್ಕೊಂತಾರೆ ಸರ್, ಬರಂಗಿಲ್ಲ ಯಾರು ಗೊತ್ತಿಲ್ಲ ತಪ್ಪ ಹಂಗೆ ಬರಕ್ ಹೆಂಗಾತಾರೆ ನಾಯಿ ಕರ್ಕರೆ ಅಂತ ಹೇಳ್ಬೇಕಾಗತ್ತೆ. ಒಳ್ಳೆಯದು ಬಸಪ್ಪ ಅವರೇ, ಈಗ ಹಮಾಲಿ ಮಾಡಿದ್ರಿ ಆಗಿನ ಕಾಲದಲ್ಲಿ, ಕೂಲಿ ಮಾಡಿದ್ರಿ, ಎಲ್ಲೆಲ್ಲೋ ಏನೇನೋ ಮಾಡಿದ್ವಿ ಅಂತ ಹೇಳಿದ್ರಿ. ವರ್ಷ ಗದ್ದೆ ಮಾಡಿವಿ ಸರ್ ನಾವು, ಆಂಧ್ರದ ಒಂದು ರೈತರಲ್ಲಿ ಕೆಲಸ ಮಾಡಿ ಅಂತ ಮಾಡಿ ಸರ್ ಮಾಡಿದ್ರಿ. ಕಷ್ಟಪಟ್ಟು ಹಮಾಲಿ ಮಾಡಿ ಈ ಹಂತಕ್ಕೆ ಬೆಳೆದು ಒಂದು ಲಕ್ಷಾಂಗಟ್ಲೆ ಬೆಳೆ ವ್ಯವಹಾರನ ಮಾಡ್ತೀವಪ್ಪ ಅಂತಂದರೆ ಇದು ಬೆಳವಣಿಗೆ, ನಿಮ್ಮ ಪರಿಶ್ರಮದ ಫಲ ಅಂತಲೇ ಹೇಳ್ಬೋದು. ಚೆನ್ನಾಗಿ ಈ ಭಾಗದಲ್ಲಿ ಬೆಳೆಯಲಾರದಂಥ ಬೆಳೆಯನ್ನು ನೀವು ಪ್ರಯತ್ನ ಮಾಡಿ ದ್ರಾಕ್ಷಿಯನ್ನು ಬೆಳೀತಿದ್ದೀರಿ. 6 ಟನ್ನು ನೀವು ದ್ರಾಕ್ಷಿಯನ್ನು ತೆಗೆದಿದ್ರಿ, ಈ ವರ್ಷ ನೀವು 8-10 ಟನ್ ತೆಗೆಯುವಂಥ ಒಂದು ನಿಮ್ಮ ಆತ್ಮವಿಶ್ವಾಸ ಕೂಡ ಇದೆ. 8-10 ಟನ್ ಆರಾಮ್ ತೆಗಿತೀವಿ ಸರ್, ವಾತಾವರಣ ಸಾಥ್ ಕೊಟ್ರೆ ಆರಾಮ್ 10 ಟನ್ ಮೇಲೆ ತೆಗಿತೀವಿ ಸರ್ ಈ ವರ್ಷ. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದಕ್ಕೆ ನೀವೆಲ್ಲ ಭಾಳ ಖುಷಿಯಿಂದಿದ್ದೀರಿ, ಒಂದು ಒಳ್ಳೆಯ ಸಂಸಾರ ನಡೀತಾ ಇದೆ, ಖುಷಿಯಿಂದಿದ್ದಾರೆ, 4 ಜನ ನೋಡುವ ಹಾಗೆ ನೀವು ಹೆಮ್ಮೆಯಿಂದ ಓಡಾಡ್ತಾ ಇದ್ದೀರಿ. ಹೀಗೆ ಮುಂದುವರಿಲಿ, ನಿಮ್ಮ ಕೃಷಿ ಸಮೃದ್ಧವಾಗಿ ಬೆಳೆಯಲಿ, ಮತ್ತು ಭಗವಂತ ನಿಮ್ಮ ಎಲ್ಲ ಕೆಲಸಗಳಿಗೆ ಸಾಥ್ ನೀಡಲಿ ಅಂತ ಹೇಳ್ತಾ ಬಸಪ್ಪ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಸಂತೋಷ ಆಯಿತು. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಸ್ಕಿ ತಾಲೂಕಿನ ಕುಣಿಕೆಲ್ಲೂರು ಗ್ರಾಮದ ಬಸಪ್ಪ ಅವರ ದ್ರಾಕ್ಷಿ ಮತ್ತು ಸಮಗ್ರ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಮಣಪುರಂ ಫಿನಾನ್ಸ್ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನ ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನ ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800-420-2233. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಸಹಭಾಗಿತ್ವದಲ್ಲಿ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ನಾಳೆ ದಿನಾಂಕ 18/10/2021 ಅಂತಂದರೆ ಸೋಮವಾರ ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲವೆಂದು ಭಾವಿಸಲಾಗಿದ್ದು ಗರಿಷ್ಠ 32.6 ಹಾಗೂ ಕನಿಷ್ಠ 23°C ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದೆ. ಹಾಗೆಯೇ ಗರಿಷ್ಠ 23 ಹಾಗೂ ಕನಿಷ್ಠ 74% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 16 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿ ಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಿ. ಹೆಚ್ಚು ಮಳೆಯಿಂದ ಹತ್ತಿ, ಗೋವಿನ ಜೋಳ ಮತ್ತು ಮೆಣಸಿನಕಾಯಿ ಬೆಳೆಗಳ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತಿರುವುದರಿಂದ ಈ ಬೆಳೆಗಳಿಗೆ ಮೇಲುಗೊಬ್ಬರ ಕೊಡುವುದು ಮತ್ತು 10 ಗ್ರಾಂ 19/19/19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಇನ್ನು ರೈತ ಬಾಂಧವರು ಮಣ್ಣಿನ ಹದ ನೋಡಿಕೊಂಡು ಹಿಂಗಾರಿ ಜೋಳ, ಕಡಲೆ, ಕುಸುಬೆ ಬಿತ್ತನೆ ಕಾರ್ಯವನ್ನು ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಹಿಂಗಾರಿ ಜೋಳವನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡೋದಾದರೆ, ಹಿಂಗಾರಿ ಜೋಳವನ್ನು ಬಿತ್ತುವ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡನ್ನು 8 ಗಂಟೆಗಳ ಕಾಲ ನೆಲೆಸಿ ಬೀಜವನ್ನು ಅದೋಸ್ಪ್ರಿಲಮ್ದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡಬೇಕು. ಇನ್ನು ಹಿಂಗಾರಿ ಜೋಳದಲ್ಲಿ ಕಳೆಗಳನ್ನು ನಿರ್ವಹಣೆ ಮಾಡುವುದಾದರೆ, ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಕಡಲೆಯನ್ನು ಬಿತ್ತಬೇಕಂತಿರುವ ರೈತ ಬಾಂಧವರು ಗಮನಿಸಬೇಕು. ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರವನ್ನು NPK ಪ್ರತಿ ಎಕರೆಗೆ ಏಕಕಾಲಕ್ಕೆ ಬಿತ್ತುವ ಸಮಯದಲ್ಲಿ ಭೂಮಿಗೆ ಕೊಡಬೇಕು. ಕಡಲೆ ಬಿತ್ತನೆಯನ್ನು 2nd ವಾರದಿಂದ 2nd ವಾರದವರೆಗೆ ಬಿತ್ತನೆಯನ್ನು ಮಾಡಬಹುದು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 500 ಗ್ರಾಂ ರೈಸೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡಬೇಕು. ಕಡಲೆ ಬಿತ್ತನೆಗೆ ಮೊದಲು ಬರ ನಿರೋಧಕತೆಯನ್ನು ಹೆಚ್ಚಿಸಲು ಬೀಜವನ್ನು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷಗಳು ಅಥವಾ 25% ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆಲೆಸಿ ಕನಿಷ್ಠ 7 ಗಂಟೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಇನ್ನು ತೊಗರಿ ಬೆಳೆಯಲ್ಲಿ ಕಾಯಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲೀಟರ್ ಕ್ಲೋರಾನೆಟ್ರಿನಲ್ಲಿ ಪ್ರೋಲ್ 18.5 SC ಅಥವಾ 2 ಮಿಲಿಲೀಟರ್ ಫ್ರಫನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡುವುದು ಉತ್ತಮ. ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19 19 19 10 ಗ್ರಾಮನ್ನು ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬೇಕು. ಇನ್ನು ಹತ್ತಿ ಬೆಳೆಯಲ್ಲಿ ಗುಲಾಬಿ ಕಾಯಿ ಕೊರಕದ ಹತೋಟೆಯನ್ನು ಮಾಡಲು 2 ಮಿಲಿಲೀಟರ್ ಫ್ರಫೆನೋಫಾಸ್ 50 EC 7-10 ದಿನಗಳ ಅಂತರದಲ್ಲಿ 0.5 ಮಿಲಿಲೀಟರ್ ಲ್ಯಾಂಡಾ ಸೈಲೋಥ್ರೆನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹತ್ತಿ ಬಿತ್ತನೆಯಾದ 80 ದಿನಗಳ ನಂತರ 20 ದಿನಗಳ ಅಂತರದಲ್ಲಿ 2 ಬಾರಿ 2% ಯೂರಿಯಾವನ್ನು ಅಥವಾ 1% ಪೊಟಾಷಿಯಂ ನೈಟ್ರೇಟ್ ದ್ರಾವಣವನ್ನ ಸಿಂಪಡಣೆ ಮಾಡಬೇಕು. ಇನ್ನು ಹತ್ತಿಯಲ್ಲಿ ರಸ ಹೀರುವ ಕೀಟಗಳ ಹತೋಟೆಗಾಗಿ 0.3 ಗ್ರಾಂ ಪ್ಲೋನಿಕಮೈಡ್ 50 WG ಅಥವಾ 0.3 ಗ್ರಾಂ ಡೈನಿಟಿಫುರಾನ 20 SG ಅಥವಾ 1 ಮಿಲಿಲೀಟರ್ ಎಸಿಟಾಮೊಪ್ರಿಡ್ 20 SP ಅಥವಾ 0.2 ಗ್ರಾಂ ಥಯಾಮೆಥಾಕ್ಸಮ್ 25 WGಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಜಿಲ್ಲೆಯಲ್ಲಿ ಭತ್ತವನ್ನು ನಾಟಿ ಮಾಡಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗ ಹತೋಟೆ ಮಾಡಲು 0.6 ಗ್ರಾಂ ಸೆಪ್ಟ್ರೋಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ COCಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಭತ್ತದಲ್ಲಿ ಕಾಡಿಗೆ ರೋಗದ ಬಾಧೆ ಹತೋಟೆ ಮಾಡಲು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಟ್ರಿಪ್ಲಾಕ್ಸಿಸ್ಟ್ರಾಬಿನ್ ಮತ್ತು ಟಿಬಿಕೊನೋಜಾಲ್ 1.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ನಂತರ 2 ಬಾರಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಮೆಣಸಿನಕಾಯಿಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮೆಣಸಿನ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗದ ಹತೋಟೆ ಮಾಡಲು 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬನ್ಡೈಸಮ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ದ್ರಾವಣವನ್ನು ಸಸಿ ಮಾಡಿದ ಮಡಿಗೆ ಹಾಕಬೇಕು. ಮೆಣಸಿನಕಾಯಿ ಬೆಳೆಯಲ್ಲಿ ತ್ರಿಪ್ನುಸಿ ರಸ ಹೀರುವ ಕೀಟಗಳ ಹತೋಟೆಗಾಗಿ ಪ್ರತಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಬೆಳೆಯ ಮೇಲೆ 1 ಅಡಿ ಎತ್ತರದಲ್ಲಿ ಹಾಕಬೇಕು ಅಥವಾ 0.3 ಗ್ರಾಂ ಡಿನುಟಫುರಾನ್ 20 SG ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಅಥವಾ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಮೆಣಸಿನಕಾಯಿಯಲ್ಲಿ ಕಾಯಿ ಕೊರೆಯುವ ಕೀಟದ ಹತೋಟೆಗಾಗಿ 1 ಗ್ರಾಂ ಥಯೋಡಿಕ್ ಕಾರ್ಬ 75 WP ಅಥವಾ 4 ಗ್ರಾಂ ಕಾರ್ಬೋರಿಲ್ 50 WP ಅಥವಾ 0.5 ಮಿಲಿಲೀಟರ್ ಲ್ಯಾಂಡಾ ಸೈಲೋಥ್ರಿನ್ 4.9 SC ಅಥವಾ 0.75 ಮಿಲಿಲೀಟರ್ ನೌಲೂರಾನ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಜಿಲ್ಲೆಯಲ್ಲಿ ಕುರಿ ಸಾಕಾಣಿಕೆ ಮಾಡಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕುರಿಗಳಿಗೆ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಭಾರತ ಸರ್ಕಾರದ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ಮಲ್ಲಮ್ಮ ಹಾಗೂ ಲಕ್ಷ್ಮವ್ವ ಅವರಿಂದ ಸಂಪ್ರದಾಯ ಪದಗಳು. ಬೋಲೆ ಗುರು ಗೊಟ್ಟೇ ಬಗಲ್ಲಾಡೋಲೆ ಗುರು ಗೊಟ್ಟೇ ಬಗಲ್ಲಾಡೋ ಬೋಲೆ ಸಾರಂಗಿ ಸರಳಂಗಿ ಮೈದರಸೆ ನಿರ್ಬಣಕ ಸಾಗಿ ಬರಲಿ. ಬೋಲೆ ಸಾರಂಗಿ ಮರಲಿಂಗನ ಮೈದರಸೆ ನಿರ್ಬಣಕ ಸಾಗಿ ಬರಲಿ. 11 ಗಾವಲಿದ ಗಂಗಮ್ಮ ಹರಗ ಮುಂದಕ ಬಂದ 11 ಗಾವಲಿದ ಗಂಗಮ್ಮ ಹರಗ ಮುಂದಕ ಬಂದ ಅಳನೇರು ತಳನೇರು ಮದಲಿಂಗನ ಮೈ ಧರಿಸಿ ನಿಬ್ಬಣಕ ಸಾಗಿ ಬರಲಿ. ಅಳನೇರು ತಳನೇರು ಮದಲಿಂಗನ ಮೈ ಧರಿಸಿ ನಿಬ್ಬಣಕ ಸಾಗಿ ಬರಲಿ. ಇಪ್ಪತ್ತ ಗಾವಲೆದ್ದ ಗಂಗಮ್ಮ ಹಾಗೋ ಮುಂದಕ್ಕೆ ಬಂದಳು. ಇಪ್ಪತ್ತ ಗಾವಲೆದ್ದ ಗಂಗಮ್ಮ ಹಾಗೋ ಮುಂದಕ್ಕೆ ಬಂದಳು. ಅಳನೇರು ತಳನೇರು ಮೊದಲಿಂಗನ ಮೈ ಧರಿಸಿ ನಿಬ್ಬಣಕ ಸಾಗಿ ಬರಲಿ. ಅಳನೇರು ತಳನೇರು ಮೊದಲಿಂಗನ ಮೈ ಧರಿಸಿ ನಿಬ್ಬಣಕ ಸಾಗಿ ಬರಲಿ. ರಾಣರನ ಕರವಲಿಕೆ ನಮ್ಮ ಶಿವ ಒಬ್ಬ ತವರ ಗಂಟಾನೆ. ರಾಣರನ ಕಳವಲಿಕೆ ನಮ್ಮ ಶಿವ ಒಬ್ಬ ತವರ ಗಂಟಾನೆ. ಪಾಳ ಚಂಡಿಗೆ ದರ್ಜಿಯಾಯಿ ತಾಯಿ ಎತ್ತಿಗೆ ಏರೆರವರು. ಪಾಳ ಚಂಡಿಗೆ ದರ್ಜಿಯಾಯಿ ತಾಯಿ ಎತ್ತಿಗೆ ಏರೆರವರು. ಮಿತ್ರನ ಕಳವಲಿಕೆ ನಮ್ಮ ಶಿವ ಒಬ್ಬ ತವರ ಗಂಟಾನೆ. ಮಿತ್ರನ ಕಳವಲಿಕೆ ನಮ್ಮ ಶಿವ ಒಬ್ಬ ತವರ ಗಂಟಾನೆ. ಎಣ್ಣೆ ಕಲಬೋಳಿ ಎಣ್ಣೆ ಬದನೆಕಾಯಿ ಎತ್ತಿಗೆ ಏರೆರವರು. ಎಣ್ಣೆ ಕಲಬೋಳಿ ಎಣ್ಣೆ ಬದನೆಕಾಯಿ ಎತ್ತಿಗೆ ಏರೆರವರು. ಕರಿಯನ್ನ ಕಂಬಳತೆ ಹದರಾಗ ಮೂತ್ರರತ್ನ ಚಾಚೆ ಒಯ್ದು. ಕರಿಯನ್ನ ಕಂಬಳತೆ ಹದರಾಗ ಮೂತ್ರರತ್ನ ಚಾಚೆ ಒಯ್ದು. ಪಾರ್ವತಿ ಪರಮೇಶ ಅವರಿ ಬಾರಿ ಕೂಡಿ ಶಾಸಿಗೆ ಹೊರಟರವರು. ಪಾರ್ವತಿ ಪರಮೇಶ ಅವರಿ ಬಾರಿ ಕೂಡಿ ಶಾಸಿಗೆ ಹೊರಟರವರು. ಗಾಂಧವ ಚಲಿಕೆ ಪರ್ವತಿ ನಿನ ಮಾನ್ಯ ಜೈವ ಗಾಲೇ. ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲಿ. ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲಿ. ಎಣ್ಣೆದರೆ ಮಾಚಲಿಕೆ ಪರ್ವತಿ ನಿನ ಮಾನ್ಯ ಜೈವ ಗಾಲೇ. ಎಣ್ಣನ್ನ ಆಚಲಿಕ್ಕೆ ಪಾರ್ವತಿ ನಿಮ್ಮನೆ ಜೈವಾಗಲೇಯ. ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲಿಯ. ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲಿಯ. ಕಳಸನ ಉಡಿಸಲಿಕ್ಕೆ ಪಾರ್ವತಿ ನಿಮ್ಮನೆ ಜೈವಾಗಲೇಯ. ಕಳಸನ್ನ ಮುಡಿಸಲಿಕ್ಕೆ ಪರ್ವತಿ ನಿನ ಮಾನೆ ಜೈವಾಗಲೇಯ. ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲೇಯ. ಇಲ್ಲದರೆ ಕೊಡಲಿಕ್ಕೆ ಪರ್ವತಿ ನಿನ ಮಾನೆ ಜೈವಾಗಲೇಯ. ಏಲನ್ನ ಕೊಡಲಿಕ್ಕೆ ಪರ್ವತಿ ನಿನ ಮಾನೆ ಜೈವಾಗಲೇಯ. ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲೇಯ. ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲೇಯ. ಉಡಿಯನ ತುಂಬಲಿಕ್ಕೆ ಪರ್ವತಿ ನಿನ ಮಾನೆ ಜೈವಾಗಲೇಯ. ಉಡಿಯನ ತುಂಬಲಿಕ್ಕೆ ಪರ್ವತಿ ನಿನ ಮಾನೆ ಜೈವಾಗಲೇಯ. ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲೇಯ. ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲೇಯ. ಶೋಭಾನಕ ಮೊದಲು ಯಾರ್ಯಾರ ನೆನಿಬೇಕೆ. ಶೋಭಾನಕ ಮೊದಲು ಯಾರ್ಯಾರ ನೆನಿಬೇಕೆ. ಗುರುವೇ ನಾಗೈನ ನೆನಿಬೇಕೆ. ಶೋಭಾನಕ ಮೊದಲು ಯಾರ್ಯಾರ ನೆನಿಬೇಕೆ. ಗುರುವೇ ನಾಗೈನ ನೆನಿಬೇಕೆ. ಗುರುವೇ ನಾಗೈನ ನೆನಿಯಲಿ ಬಾರಂದು ಮರುಳೋ ಸಿದ್ದೈನ ನೆನೋದೇನೆ. ಗುರುವೇ ನಾಗೈನ ನೆನಿಯಲಿ ಬಾರಂದು ಮರುಳೋ ಸಿದ್ದೈನ ನೆನೋದೇನೆ. ಹಂದೊಳ್ಳೋರಿಗೆ ಚಂದೊಳ್ಳದ ಕುಲಕರ್ಣಿ ಚಂದ್ರೋ ನೀನಪ್ಪ ಮಟೋಪತಿಯ ಹಂದೊಳ್ಳೋರಿಗೆ ಚಂದೊಳ್ಳದ ಕುಲಕರ್ಣಿ ಚಂದ್ರೋ ನೀನಪ್ಪ ಮಟೋಪತಿಯ ಚಂದ್ರ ನೀನಪ್ಪ ಮಠಪತಿ ಬಸಣ್ಣಾಗೆ ಛಾಯಾದಿ ಎಳೆವೋ ಕೊಡೋರಣ್ಣ.